ಆತ್ಮನೋ ಶೋಧಿತಯೋ ಏಕ ಭಾವಾವಗಾಹಿನಿ ನಿರ್ವಿಕಲ್ಪಾಚ ಚಿನ್ಮಾತ್ರ ವೃತ್ತಿ ಪ್ರಜ್ಞೇತಿ ಕಥ್ಯತೆ ಸುಸ್ಥಿತಾ ಸಾ ಭವೇದ್ಯಸ್ಯ ಜೀವನ್ ಮುಕ್ತಸ್ಸಮುಚ್ಯತೆ ಸಹ ಜೀವನ್ ಮುಕ್ತ. ಅವನನ್ನ ನಮ್ಮ ಜ್ಞಾನಿಗಳು, ಮನನಶೀಲರಾದ ಮುನಿಗಳು ಇವನನ್ನ ಜೀವನ್ಮುಕ್ತ ಅಂತ ಕರೀತಾರೆ. ಯಾರಂದ್ರೆ ಬ್ರಹ್ಮ ಮತ್ತು ಜೀವಾತ್ಮ ಇವರ ಬಗ್ಗೆ ವಿಶ್ಲೇಷಣೆ ಮಾಡಿ ಒಂದು ಸ್ಪಷ್ಟತೆ ಅವರಲ್ಲಿ ಮೂಡಿದೆ. ಏನದು? ಏಕಭಾವ ಅವಗಾಹಿನಿ. ಒಂದೇ ಒಂದು ಏಕರಸವಾದ ಚೈತನ್ಯ. ಎಂತಹ ಚೈತನ್ಯ ಅದು? ನಿರ್ವಿಕಲ್ಪಾಚ, ಯಾವ ವಿಕಲ್ಪಗಳನ್ನು ಇಟ್ಟುಕೊಳ್ಳದೇ ಇದ್ದಂತಹ ಚೈತನ್ಯ ಮಾತ್ರವಾದಂತಹ ಏಕ ವೃತ್ತಿಯನ್ನು ಹೊಂದಿದಂತಹ ಎಚ್ಚರವೇ ತಾನಾಗಿರುವಂತಹ ಪ್ರಜ್ಞಾ, ಪ್ರಜ್ಞಾ ಅಂದರೆ ಎಚ್ಚರ, ಎಚ್ಚರವೇ ತಾನಾಗಿರುವಂತಹ ಆ ಆತ್ಮನಲ್ಲಿ ಸುಸ್ಥಿತ ಯಹ ಭವೇತ, ಅವನು ಯಾರು ಆ ಸ್ಥಿತಿಯಲ್ಲಿ ನಿಂತು ಬಿಟ್ಟಿದ್ದಾನೋ ಅವನನ್ನು ಜೀವನ್ಮುಕ್ತ ಸ ಉಚ್ಯತೆ, ಅವನನ್ನು ಜೀವನ್ಮುಕ್ತ ಎಂದು ಕರೆಯುತ್ತಾರೆ. ಶ್ಲೋಕದಿಂದ ಆಗಿದೆ. ಅದರ ಮುಂದಿನ ಶ್ಲೋಕ, ಯಸ್ಯ ಸ್ಥಿತ ಭವೇತ್ ಪ್ರಜ್ಞಾ ಯಸ್ಯಾನಂದೋ ನಿರಂತರ ಪಂಚೋ ವಿಸ್ಮೃತ ಪ್ರಾಯಃ ಸ ಜೀವನ್ ಮುಕ್ತಯಿಷ್ಯತೆ. ಯಸ್ಯ ಪ್ರಜ್ಞಾ ಸ್ಥಿತಾ ಭವೇತ್, ಯಾರ ಪ್ರಜ್ಞಾ, ಪ್ರಜ್ಞಾ ಅಂದರೆ ನಾವು ಕನ್ನಡದಲ್ಲಿ ಎಚ್ಚರ ತಪ್ಪಿ ಪುನಃ ಎಚ್ಚರ ಆದವರಿಗೆ ಪ್ರಜ್ಞಾ ಬಂತು ಅಂತ. ಆ ಪ್ರಜ್ಞಾ ಇದಲ್ಲ, ಇದು ಬಂದು ಹೋಗೋ ಪ್ರಜ್ಞಾ ಅಲ್ಲ. ಇದು ಎಚ್ಚರ ತಪ್ಪುದೂ ಇಲ್ಲ, ಪುನಃ ಎಚ್ಚರ ಮೂಡೋ ಪ್ರಶ್ನೆನೂ ಇಲ್ಲ. ಮತ್ತು ಏನಿದು? ಎಚ್ಚರವೇ, ಎಚ್ಚರವೇ, ನಾನು ಎಚ್ಚರವೇ. ಎಚ್ಚರ ತಪ್ಪಿದಾಗೂ ನಾನು ಎಚ್ಚರವೇ. ಶರೀರ ಮನಸ್ಸು ಬುದ್ಧಿ ಪ್ರಾಣ ಇಂದ್ರಿಯ ವ್ಯವಹಾರಗಳು ಕೊಟ್ಟು ತೆಗೆದುಕೊಳ್ಳುವುದು ಕೂಡುವುದು ಹೇಳುವುದು ಇದೆಲ್ಲವೂ ತಪ್ಪಿದಾಗೂ ನಾನು ಎಚ್ಚರವೇ. ಇವೆಲ್ಲವೂ ನಡೀತಾ ಇದ್ದಾಗೂ ಕೂಡ ನಾನು ಎಚ್ಚರ ಮಾತ್ರ. ಕೂಡುವನಲ್ಲ, ಮಾಡುವವನಲ್ಲ, ಕೊಡುವವನು ಅಲ್ಲ, ತಗೊಳ್ಳುವನು ಅಲ್ಲ, ಹೇಳುವವನು ಅಲ್ಲ, ಮಲಗುವವನು ಅಲ್ಲ, ನಿದ್ರಿಸುವವನು ಅಲ್ಲ. ಪಶ್ಯನ್ ಶುಣ್ವನ್ ಸ್ಪೃಶನ್ ಜಿಗ್ರನ್ ಅಶ್ನನ್ ಗಚ್ಚನ್ ಸ್ವಪನ್ ಸ್ವಸನ್ ಪ್ರಲಪನ್ ವಿಸೃಜನ್ ಗೃಣ್ಣನ್ ನಿಮಿಷನ್ ಉನ್ನಿಮಿಷನ್ನಪಿ. ಕಣ್ಣು ಮುಚ್ಚಿರಲಿ, ಕಣ್ಣು ತೆಗೆದಿರಲಿ, ನಿದ್ರೆ ಮಾಡ್ತಾ ಇರಲಿ, ಅರೇ ಎಲ್ಲ ಸಮಯದಲ್ಲಿ ಕೂಡ ನಾನು ಕೇವಲ ಎಚ್ಚರ. ಜಾಗತ ರಾಮ ಸೋವತ ರಾಮ ಸಪನೆ ಮೇಬಿ ರಾಜಾದಿ ರಾಮ. ಎಚ್ಚರದಲ್ಲಿಯೂ ನಾನು ಚೈತನ್ಯ, ನಿದ್ರೆಯಲ್ಲಿಯೂ ನಾನು ಚೈತನ್ಯ. ನೀವು ಇಂಥ ಜಿಜ್ಞಾಸೆಯನ್ನು ಬಹಳ ಮಂದಿ ನಿಮ್ಮ ಜೊತೆ ಮಾಡಿರ್ಬೋದು, ಅಥವಾ ನೀವು ಬಹಳ ಮಂದಿ ಜೊತೆ ಮಾಡಿರ್ಬೋದು. ಸ್ವಾಮಿ ನಾವು ಎಚ್ಚರವೇ ಅಂತ ನೀವು ಹೇಳ್ತೀರಿ, ಮತ್ತೆ ನಿದ್ದೆ ಯಾಕೆ ಹತ್ತದ ನಮಗ? ವಿಚಾರ ಮಾಡಿ ನೋಡ್ರಿ, ನಿದ್ದೆ ನಮಗ ಹತ್ತಿದೆಯೋ ಏನು ಮನಸ್ಸು ದಣದದು? ಯಾಕೆ ಹಂಗೆ ಕುದುರೆ ಕೊಟ್ಟರಿಗೆ ಮನಸ್ಸು ದಣದದ, ಮನಸ್ಸಿಗೆ ಸಾಕನಿಸಿ ಬಿಟ್ಟದ, ಸೋತು ಹೋಗ್ಯದ. ಹೇಗೆ ಹೇಗೆ ಮನಸ್ಸು ಸೋತು ಹೋಗ್ತದ, ಎಲ್ಲ ಸಂಕಲ್ಪಗಳು ಶಾಂತವಾಗಿಬಿಡ್ತಾವ. ಸಂಕಲ್ಪಗಳು ಶಾಂತವಾದಾಗಲೇ ಮನಸ್ಸು ಶಾಂತವಾಗ್ತದ, ಅವ ಏನೂ ಬೇಡ ಅನಿಸ್ತದ. ಇಂದ್ರಿಯಗಳು ತಮ್ಮ ಕಾರ್ಯವನ್ನು ನಿಲ್ಲಿಸಿ ಬಿಡ್ತಾವ, ನಾವಲ್ಲೇ ಅಂತ ಕೂತ್ಕೊಂಡ್ಬಿಡ್ತಾವ. ಅವನು ಏನ್ ಮಾಡೋಂಗಿದ್ದಿ ನೀನು? ಹೇ ಇಲ್ಲ, ನಾನು ನಿದ್ರೆ ಮಾಡ್ತೀನಿ. ನೀ ಯಾರು ಮಾಡೋವ? ಇನ್ನು ಎಚ್ಚರಿರೋ ಪ್ರಯತ್ನ ಮಾಡ್ತೀವಿ. ಬೇಕಂತ ಕಣ್ಣು ಹಿಂಗೆ ಮಾಡಿಕೊಂಡು ಅದಕ್ಕೆ ಇನ್ನೇನು ನೀರು ಹಾಕ್ಕೊಂಡು ಎಚ್ಚರಿರೋ ಪ್ರಯತ್ನ ಮಾಡ್ತೀವಿ. ಆದರೆ ನಿದ್ದೆ ಮಾಡೋ ಪ್ರಯತ್ನ ಯಾರೂ ಮಾಡೋದಿಲ್ಲ. ಏನು ನೀವು ಒಳ್ಳಾಡಿದ್ದೀರಿ, ಯಾರು ನಿದ್ದೆ ಬರಲಿಲ್ಲ, ಒಳ್ಳಾಡಿದ ನಿದ್ದೆ ಬರ್ತಾನೆ? ನಾವು ಯಾರೂ ನಿದ್ರೆ ಮಾಡುವುದಿಲ್ಲ. ಹೋಗಿ ಬಿಡಿ ಸ್ವಾಮಿ, ನಾವು ಎಚ್ಚರ ಆಗ್ತೇವಲ್ಲ. ನಾವು ಯಾರೂ ಎಚ್ಚರನೂ ಆಗುವುದಿಲ್ಲ. ನಮ್ಮ ಒಳಗಿರುವಂತಹ ಪ್ರವೃತ್ತಿಗಳು ಏನು, ಸಂಕಲ್ಪ ವಿಕಲ್ಪಾತ್ಮಕವಾದ ಪ್ರವೃತ್ತಿಗಳಿವೆ. ಚಾಂದೋಗ್ಯದಲ್ಲಿ ಇದನ್ನು ತುಂಬಾ ಸುಂದರವಾಗಿ ವಿವರಿಸಿದ್ದಾರೆ. ಆ ಸಂಕಲ್ಪ ವಿಕಲ್ಪಾತ್ಮಕವಾದಂತಹ ಪ್ರವೃತ್ತಿಗಳು ಏನು ಅಂತಃಕರಣದ ಒಳಗಿವೆ, ಅವು ಯಾವಾಗ ಚಿಗುರೊಡಿತಾವೆ ಆವಾಗ ಮನಸ್ಸು ಎಚ್ಚರಾಗ್ತದೆ. ಮನಸ್ಸು ಎಚ್ಚರಾದಾಗ ಮನಸ್ಸಿನ ಮೂಲಕವಾಗಿ ಎಲ್ಲ ವಾಕ್, ಎಂಟು ಸ್ಥಾನಗಳಲ್ಲಿದ್ದಂತಹ ಎಲ್ಲ ವಾಕ್ಗಳು ಅವು ಎಚ್ಚರಾಗ್ತವೆ. ವಾಕ್ಗಳು ಎಚ್ಚರಾದಾಗ ಆ ವಾಕ್ಗಳ ಜೊತೆ ನಾಮಗಳು ಎಚ್ಚರಾಗ್ತವೆ. ವಾಂಗ್ ನಾಮಗಳು ಎಚ್ಚರವಾದಾಗ ಮಂತ್ರಗಳು ಎಚ್ಚರಾಗ್ತವೆ. ಮಂತ್ರಗಳು ಎಚ್ಚರವಾದಾಗ ಕರ್ಮಗಳು ಎಚ್ಚರಾಗ್ತವೆ. ಕರ್ಮಗಳು ಎಚ್ಚರವಾದಾಗ ಫಲಗಳು ಎಚ್ಚರಾಗ್ತವೆ. ಫಲಗಳು ಎಚ್ಚರವಾದಾಗ ಲೋಕಗಳು ಎಚ್ಚರಾಗ್ತವೆ. ಅದಕ್ಕೆಲ್ಲ ಲಾಜಿಕ್ ಇದೆ, ಅದಕ್ಕೆಲ್ಲ ಹೇಗೆ ಒಂದಕ್ಕೊಂದು ಕನೆಕ್ಷನ್ ಮಾಡಬೇಕು ಅಂತ ಬಹಳ ಸುಂದರವಾಗಿ ಚಾಂದೋಗ್ಯದಲ್ಲಿ ಹೇಳಿದ್ದಾರೆ. ಹಾಗಾದ್ರೆ ಏನು, ಯಾವಾಗ ಸಂಕಲ್ಪ ವಿಕಲ್ಪಾತ್ಮಕವಾದಂತಹ ಪ್ರವೃತ್ತಿಗಳು ಯಾವಾಗ ಎಚ್ಚರಾಗ್ತಾವೋ ಅವಾಗ ನಾವು ಎಚ್ಚರಾಗ್ತೀವಿ. ಅವು ಯಾವಾಗ ಮಲಗ್ತಾವೋ, ಶಾಂತವಾಗ್ತಾವೋ ಅವಾಗ ನಾವು ನಿದ್ರೆ ಹೋಗ್ತೀವಿ. ಆದ್ದರಿಂದ ನಾವು ನಿದ್ರಿಸುವವರು ಅಲ್ಲ, ನಾವು ಮಲಗುವವರು ಅಲ್ಲ, ಎಚ್ಚರಿಯವರು ಅಲ್ಲ. ನಾವು ನಿದ್ರಿಸುವವರು ಅಲ್ಲ, ನಾವು ಎಚ್ಚರಿಯವರು ಅಲ್ಲ. ಎಚ್ಚರ ಇರೋದು ಮಲಗಲಿಕ್ಕೆ ಹೋಗುವುದು ಇದು ನನ್ನ ಕೆಲಸನೇ ಅಲ್ಲ. ಇದು ಇವುಗಳಿಗೆ ಸಾಕ್ಷಿ ಮಾತ್ರ ನಾನು ಯಾವತ್ತೂ ಇದೆ, ಎಚ್ಚರ ಸಾಕ್ಷಿ. ಸೊ ಆ ಎಚ್ಚರ, ಆ ಪ್ರಜ್ಞೆ ನಾವು ಈಗ ಮಾತಾಡ್ತಾ ಇರೋದು. ಎಚ್ಚರ ತಪ್ಪಿ ಪ್ರಜ್ಞಾ ಬಂತು ನೋಡ್ರಿ ಅಂತೇವಲ್ಲ, ಆ ಪ್ರಜ್ಞೆ ನಾವು ಮಾತಾಡ್ತಾ ಇಲ್ಲ. ಓಕೆ, ಯಸ್ಯ ಪ್ರಜ್ಞಾ ಚಿತಾ ಭವೇತ್. ಆ ಎಚ್ಚರವೇ ನಾನು ಅನ್ನುವುದು ಯಾರಿಗೆ ಸ್ಪಷ್ಟವಾಗಿದೆಯೋ, ಯಸ್ಯ ಆನಂದ ನಿರಂತರ. ಒಂದ್ ನಿಮಿಷ, ಒಂದ್ ನಿಮಿಷ, ಒಂದ್ ನಿಮಿಷ. ಈ ಪ್ರಜ್ಞ, ಈ ಎಚ್ಚರ ಸ್ವರೂಪತಃ ನಾನು ಎಚ್ಚರವೇ ಎನ್ನುವ ಜ್ಞಾನವು ಇಲ್ಲದೇ ಇದ್ದರಿಂದಾಗಿ ಮನಸ್ಸು ಬುದ್ಧಿ ಮೂಲಕವಾಗಿ ನಾನು ಎಚ್ಚರ ಇರೋ ಪ್ರಯತ್ನ ಮಾಡ್ತೀನಿ. ಮನಸ್ಸು ಬುದ್ಧಿ ಮೂಲಕವಾಗಿ ನಾನು ಎಚ್ಚರಿರೋ ಪ್ರಯತ್ನ ಮಾಡ್ತೀನಿ. ಹೀಗಾಗಿ ಮನಸ್ಸಿನಲ್ಲಿಯ ವೃತ್ತಿಗಳಲ್ಲಿ ನಾನು ಅಭಿಮಾನ ಪಡಲಿಕ್ಕೆ ಶುರು ಮಾಡ್ತೀನಿ. ಸುಖಿ ದುಃಖಿ ಸಿಟ್ಟಿನವ ಇತ್ಯಾದಿ ರಾಗದ್ವೇಷಗಳನ್ನು ಸಹಿತವಾಗಿ ನಾನು ಅವುಗಳನ್ನ, ನನ್ನ ಅಸ್ತಿತ್ವವನ್ನು ಅವುಗಳ ಮೂಲಕವಾಗಿ ಗುರುತಿಸ್ಕೊಡ್ತೀನಿ. ಯಾಕೆ, ನಾನು ಯಾರು ಅನ್ನೋದು ನನಗೆ ಗೊತ್ತಿಲ್ಲ. ಸರಿ, ಅವುಗಳನ್ನು ನಾನು ಗುರುತಿಸ್ತಾ, ನನ್ನನ್ನು ನಾನು ಅವುಗಳ ಮೂಲಕವಾಗಿ ಗುರುತಿಸ್ತಾ ಇರೋದ್ರಿಂದ ಅವು ಲಭ್ಯವಾದಾಗ ಸುಖಿ ಆಗ್ತೀನಿ, ಅವನ್ನ ಕಳ್ಕೊಂಡಾಗ ನಾನು ದುಃಖಿ ಆಗ್ತೀನಿ. ಈಗ ಉಲ್ಟ ಬರೋಣಿಗೆ, ಈಗ ಎಚ್ಚರವೇ ನಾನು ಅನ್ನುವುದು ಸ್ಪಷ್ಟವಾದಾಗ ಅಜ್ಞಾನ ಇಲ್ಲ. ಅಜ್ಞಾನವಿಲ್ಲದೆ ಹೋದರೆ ನನ್ನನ್ನು ನಾನು ಇನ್ನೊಂದರ ಮೂಲಕವಾಗಿ ಗುರುತಿಸುವ ಅವಶ್ಯಕತೆ ಇಲ್ಲ. ಇನ್ನೊಂದರ ಮೂಲಕವಾಗಿ ಗುರುತಿಸಿದರೆ ನನಗೆ ಅನೇಕ ಅನೇಕ ಆಘಾತಗಳು ಇವೆ, ಅಲ್ಪತ್ವಗಳು, ಕ್ಷಣಿಕತೆಗಳು, ಇವೆಲ್ಲ ಆಘಾತಗಳು ಇವು ಯಾವೂ ನನಗಿಲ್ಲ. ಹಾಗಾದ್ರೆ ನಾನು ಯಾರು? ಹಾಗಾದ್ರೆ ನಿರಂತರ ಯಸ್ಯ ಆನಂದ, ಯಸ್ಯ ಆನಂದ ನಿರಂತರ, ಅಂತರಹಿತವಾದ ಆನಂದ, ಕೊನೆರಹಿತವಾದ ಆನಂದ, ಶಾಶ್ವತವಾದ ಸುಖವನ್ನ ಹೊಂದಿದಂತಹ ಆನಂದ, ಆತ್ಮಾನಂದ, ಆತ್ಮಾರಾಮ, ಇನ್ನೊಂದು ವಿಷಯ, ವಸ್ತು, ಪದಾರ್ಥ, ವ್ಯಕ್ತಿ, ಘಟನೆ ಇವುಗಳನ್ನು ಅವಲಂಬಿಸಿಕೊಂಡು ನಾನು ಆನಂದಿಸ್ತಾ ಇದ್ದಾಗ ಆ ಆನಂದಕ್ಕೆ ಯಾವತ್ತೂ ನಾಶ ಇದೆ. ಆ ಆನಂದವು ಕ್ಷಣಿಕ, ಅದು ಬರ್ತದೆ ಹೋಗ್ತದೆ, ಬರ್ತದೆ ಹೋಗ್ತದೆ. ಇನ್ನೊಂದನ್ನು ಅವಲಂಬಿಸದೇ ಇದ್ದಾಗ ಆತ್ಮಾರಾಮ, ಅದು ಆತ್ಮಾನಂದ. ಈ ಆತ್ಮಾನಂದವೇ ನಾನಾಗಿದ್ದೇನೆ ಅನ್ನುವುದು ಯಾರಿಗೆ ಸ್ಪಷ್ಟವಾಗಿದೆಯೋ ಅವರು ನಿರಂತರವಾಗಿ ಆನಂದದಲ್ಲಿ ಇರುತ್ತಾರೆ. ಮತ್ತೆ ಇದೆಲ್ಲ ಪ್ರಪಂಚ, ಹಿಂದೆ ಮಾಡಿದ್ದು ಈಗ ಆಗ್ತಾ ಇರೋದು ಮುಂದಾಗೋದು ಇದೆಲ್ಲ ವ್ಯವಹಾರ. ಅದು ಹೇಳ್ತೀನಿ, ವಿಸ್ಮೃತ ಪ್ರಾಯ. ಅದು ಹೇಗಿರ್ತದೆ ಅಂತಂದ್ರೆ, ಕನಸಿನಲ್ಲಿಯ ಎಲ್ಲ ಘಟನೆಗಳು ನಮ್ಮ ನೆನಪಿನ ಆಳದಲ್ಲಿ ಇವೆ, ನಮ್ಮ ಸ್ಮೃತಿಯ ಆಳದಲ್ಲಿ ಇವೆ. ಸತ್ಯವೊಂದು ಇವೆಯೋ ಸುಳ್ಳೆಂದು ಇವೆ, ಆದರೆ ನೀನು ಅನುಭವಿಸಿದ್ದ ಸತ್ಯ ತಾನೆ, ಅನುಭವಿಸಿದ್ದು ಸತ್ಯ ತಾನೆ. ಅದು ಸುಳ್ಳು ಹೇಗೆ ಪರಿವರ್ತನೆ ಆಯ್ತದ? ಎಚ್ಚರ. ಈ ಶರೀರ, ಮನಸ್ಸು, ಬುದ್ಧಿ, ಪ್ರಾಣ, ಇಂದ್ರಿಯ, ಈ ಹಣ್ಣು, ಹೂವು, ಕಾಯಿ, ಪ್ರಾಣಿ, ಪಕ್ಷಿ, ವನಸ್ಪತಿಗಳು, ಇದು ಸತ್ಯ. ಇನ್ಯಾಕೆ ಸತ್ಯ ಅಂತೀ ನೀನು? ನಾ ನಿನ್ನೆ ನಿದ್ರೆಗೆ ಹೋಗುವ ಪೂರ್ವದಲ್ಲಿಯೂ ಕೂಡ ಇದೇ ಮಡಿಕೆ ಇತ್ತು, ಈಗ ಎಚ್ಚರ ಆದ್ಮೇಲೂ ಇದೇ ಮಡಿಕೆ ಇದೆ. ಆದ್ದರಿಂದ ನಿನ್ನೆಯೂ ಇದೇ ಮಡಿಕೆ, ಇವತ್ತು ಇದೇ ಮಡಿಕೆ. ಕನಸಿನಲ್ಲಿ ಏನು ಬಂಗಾರದ ಪಾತ್ರೆ ಇತ್ತು ಏನೋ ಗೊತ್ತಿಲ್ಲ, ಬೆಳ್ಳಿ ಪಾತ್ರೆ ಇತ್ತು ಅಂತ ಕಾಣಿಸ್ತದೆ, ಬಂಗಾರದ ಪಾತ್ರೆ ಇತ್ತು. ಆದರೆ ನಿನ್ನೆ ಇದ್ದ ಘಟವೇ ಇವತ್ತು ಇದೇ ಘಟ ಇದೆ, ನಿನ್ನೆ ಇದ್ದ ಕೋಣೆಯಲ್ಲಿಯೇ ಇವತ್ತು ಅದೇ ಕೋಣೆಯಲ್ಲಿದೆ, ನಿನ್ನೆ ಇದ್ದ ಪರ್ವತವೇ ಇವತ್ತು ಅದೇ ಪರ್ವತ ಇದೆ. ಆದ್ದರಿಂದ ಎಚ್ಚರದ ಈ ಲೋಕ ಸತ್ಯ. ಇದು ಜೀವಾತ್ಮನ ಲಾಜಿಕ್. ಇದು ಮೊದಲು ಅದನ್ನು ಭ್ರಮಿಸಿದ್ದೇ ಅವನ ಅಪರಾಧ. ಭ್ರಮಿಸಿದ್ದನ್ನ ಸತ್ಯ ಅಂತ ಸಿದ್ಧ ಮಾಡಿ ತೋರಿಸೋದು ಇನ್ನೊಂದು ಅಪರಾಧ. ಇದು ಸತ್ಯ. ಕನಸಿನಲ್ಲಿಯೂ ಕೂಡ ನೀನು ಆ ಕನಸನ್ನ ಸತ್ಯಾಂತನ ಇರ್ತೀಯ, ಹೊರಗಿನವ್ರು ಯಾರೋ ಹೇಳ್ತಾರೆ ನನಗೆ ಎಚ್ಚರಾಗ ಕನಸು ಕಾಣಲಿಕ್ಕತ್ತೀನ ಅಂತ. ನಿಮಗೆ ಕೇಳಿಸ್ತಾನ? ನಾವು ಕೇಳ್ತೀವಿ, ಯಾಕೆ ಕೇಳ್ತೇವೆ? ನಾನು ಕನಸಿನೊಳಗಿದ್ದೇನೆ, ನಾನು ಕನಸಿನೊಳಗಿದ್ದೇನೆ. ಅವ್ರು ಹೇಳಿದ್ದಲ್ಲಿ ಎಚ್ಚರದಲ್ಲಿ ಎಚ್ಚರದಲ್ಲಿ ವಾರ್ನಿಂಗ್ ಕೊಟ್ಟರು ನಮಗೆ ಎಚ್ಚರ ಆಗುವುದಿಲ್ಲ. ಹ್ಯಾಂಗೋ ಗುರುಗಳ ಬಂದು ನೀ ಬ್ರಹ್ಮ ಗುರುಗಳ ಬಂದು ನೀ ಬ್ರಹ್ಮಿದ್ದಿ ಅಂತ ಎಚ್ಚರ ಮೂಡಿಸಿದ್ರು ನಮ್ಗೆ ಎಚ್ಚರ ಆಗುದಿಲ್ಲ. ಯಾಕೆ ಏನು ಈ ಸ್ವಚ್ಛ ಏನು ಸ್ವಚ್ಛ ಏನು ಅನುಭವಕರ ನಾವು ನಾ ಇದನ್ನ ಅನುಭವಿಸ್ತಾ ಇದ್ದೇನೆ. ಇದೇ ಸತ್ಯ, ಇನ್ನು ಇನ್ಯಾವ ಸತ್ಯ ನೀವು ಮಾತಾಡ್ತೀರಿ ಅಂತ ವಾಪಸ್ ಕೇಳೋಂಗಿಲ್ಲ ಕೂಡ. ಸಮ ನೀವು ಹೇಳ್ರಿ ಸ್ವಾಮಿ, ನಿಮಗೇನು ಬೇಕು ನೀವು ಹೇಳ್ರಿ, ನಾವು ನಿಮಗೇನು ಕೇಳೋಂಗಿಲ್ಲ. ನಮ್ಮ ಲೋಕನ ಬ್ಯಾರೆ, ವಿಸ್ತೃತ ಪ್ರಾಯ ನಮ್ಮ ಕನಸಿನ ಎಲ್ಲ ಅನುಭವಗಳು ನಮ್ಮ ಅಂತಃಕರಣದಲ್ಲಿ ಇವೆ, ಆದರೆ ಸತ್ಯವಾಗಿ ಇಲ್ಲ. ಅವು ಏನಾಗಿವೆ? ಸುಳ್ಳಾಗಿವೆ. ಹಾಗೆ ಆತ್ಮಾನಂದದ ಸ್ಥಿತಿಯಲ್ಲಿ ಇದ್ದಾಗ ಇದೆಲ್ಲವೂ ಸ್ಮೃತಿ ರೂಪದಲ್ಲಿ ಇರ್ತದೆ. ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲ, ಕೈಕಾಲುಗಳಿಂದ ಮಾಡುವ ಕರ್ಮಗಳು, ಕಣ್ಣು ಕಿವಿ ಮೂಗು ನಾಲಿಗೆ ಮೂಲಕವಾಗಿ ಅನುಭವಿಸುವ ವಿಷಯ, ಶಬ್ದ ಸ್ಪರ್ಶ ರೂಪರಸ ಗಂಧ ವಿಷಯಗಳು ಎಲ್ಲವೂ ಇರ್ತಾವ. ಏನಾಗಿರ್ತಾವ? ನೆನಪಿನ ಆಳದಲ್ಲಿ ಇರ್ತಾವ. ಆದರೆ ಆ ಎಚ್ಚರವು ನಾನು ಅನ್ನುವ ಸ್ಪಷ್ಟತೆಯಲ್ಲಿ ಇವು ಸುಳ್ಳ ಪಳ್ಳ ಆಗಿರ್ತಾವ. ಆಟಕ್ಕುಂಟು ಲೆಕ್ಕಿಸಿ ಹೋಲ್ ವರ್ಲ್ಡ್ ಇಡೀ ಜಗತ್ತಂತ ಏನದ ಇದು ಆಟಕ್ಕುಂಟು ಲೆಕ್ಕಿಸಿ. ಅದನ್ನ ಆತ್ಮಜ್ಞಾನ ಆಗೋಕ್ಕಿಂತ ಮುಂಚೆ ತಿಳ್ಕೊಂಡ್ರೆ ಸಂಸಾರದ ನೋವು ಇರೋಂಗಿಲ್ಲ. ಆತ್ಮಜ್ಞಾನ ಆದ್ಮೇಲೆ ತಿಳ್ಕೊಂಡ್ರು ತಪ್ಪಿಲ್ಲ, ಜನ್ಮ ಮರಣಗಳೇ ಇರುವುದಿಲ್ಲ. ಬೇಗ ತಿಳ್ಕೋಬೇಕು ನೋಡಿ. ಇಷ್ಟು ಸುಳ್ಳೆಂಬುವುದು ತಿಳಿಯಲಿಲ್ಲ ಕಷ್ಟ ಇದರೊಳಗೆ ಎಳ್ಳಷ್ಟು ಸುಖವಿಲ್ಲ. ಇಷ್ಟು ಸುಳ್ಳೆಂಬುವುದು ತಿಳಿಯಲಿಲ್ಲ ತಂದೆ ತಾಯಿ ಸುಳ್ಳು. ಮುಂದೆ ಹೇಳ್ತಾರೆ ಗುರು ಶಿಷ್ಯ ಸುಳ್ಳು, ಗುರುಕುಲವಾಸ ಸುಳ್ಳು. ಇಷ್ಟು ಸುಳ್ಳೆಂಬುವುದು ತಿಳಿಯಲಿಲ್ಲ ಕಷ್ಟವಿದರೊಳಗೆ ತಪ್ಪಲಿಲ್ಲ. ಶಂಕರ ಭಟ್ಟ, ಶಂಕರ ಭಟ್ಟ ಬರೆದದ್ದು ಸುಂದರವಾದ ಹಾಡು. ತಿಳ್ಕೋಬೇಕು, ಜಲ್ದಿ ತಿಳ್ಕೋಬೇಕು. ಒಂದು ದೀರ್ಘವಾದ ಕನಸು, ಅದು ನಮ್ಮ ಕನಸು, ಇದು ಈಶ್ವರದ ಕನಸು. ಇದು ಈಶ್ವರದ ಕನಸು ಅಂತ ನಮಗೆ ಸ್ಪಷ್ಟ ಯಾವಾಗ ಗೊತ್ತಾಗ್ತದೆ ಅಂತಂದ್ರೆ ನಾನು ಎಚ್ಚರ ಅನ್ನೋದು ನಿಂತು ಬಿಟ್ಟಿದ್ದಾರೆ, ಇದು ಈಶ್ವರನ ಕನಸು. ಅದಕ್ಕೆ ನೋಡ್ರಿ, ಈ ಈಶ್ವರನ ಕನಸಿನೊಳಗೆ ನಮಗೇನು ಬದಲಾವಣೆ ಮಾಡಿ ಬರಂಗಿಲ್ಲ. ಆ ಪರ್ವತ ಭಾರಿ ಇಷ್ಟ ಆಗಿದೆ ನಮ್ಮ ಮನೆ ಹಿತ್ತಿರ ಬರೋದು ಅಂತ ಹೇಳಿಕ್ಕಾಗ್ತದೆ. ಈ ನದಿ ಭಾರಿ ಇಷ್ಟದ ನಮ್ಮ ಮನೆ ಎದುರಿಗೆ ಹರಿಸ್ಲಿಕ್ಕಾಗ್ತದೆ. ಅಥವಾ ಸೂರ್ಯನಿಗೆ ಒಂದು ಗಂಟೆ ಲೇಟ್ ಆಗುವ ಅಂತ ಹೇಳಿಕ್ಕಾಗ್ತದೆ. ಬಾ ದಳದೇನೆ ರಾತ್ರಿ ನಿಂತಿಲ್ಲ ಅನ್ನೋ ಒಂದು ಗಂಟೆ ಲೇಟ್ ಆಗ, ಅದು ಈಶ್ವರಂದದು. ಜಸ್ಟ್ ಸುಮ್ಮನೆ ನಿಮ್ಮ ಬುದ್ಧಿಯನ್ನು ಅಲುಗಾಡ್ಸ್ಲಿಕ್ಕೆ ಹೇಳ್ತೀನಿ. ಸರ್ವಜ್ಞ ಸರ್ವಶಕ್ತ ಈಶ್ವರ ಈ ಜಗತ್ತನ್ನು ಸೃಷ್ಟಿಸಿದ ಅಂತ ನಾವು ಹೇಳ್ತೀವಿ. ಸೃಷ್ಟಿಸಿದ ಜಗತ್ತನ್ನೆಲ್ಲ ಈಶ್ವರನ ಇದ್ದಾನೆ ಅಂತ ನಾವು ಹೇಳ್ತೀವಿ. ನಿಜವಾಗಿ ಸೃಷ್ಟಿಸಿದ್ನ ಸುಮ್ಮನೆ ನಿನ್ನ ಬುದ್ಧಿ ಅಲ್ಗಾಡ್ಸ್ಲಿಕ್ಕೆ ಹೇಳಿದ್ದು ನಾನು. ನಿಜವಾಗಿ ಸೃಷ್ಟಿಸಿದ್ದನ ಏನೋ ಸೃಷ್ಟಿಸಿದ್ದಂತೆ ಸೃಷ್ಟಿಸಿದನ. ಆ ಸೃಷ್ಟಿಸಿದಂತೆ ಅಂತ ಇದೆಯಲ್ಲ, ಅಂತ ಏನದ ಕನಸು? ಯಾರ ಕನಸು? ಈಶ್ವರ ಕನಸು. ಅವನಿಗೆ ಯಾಕೆ ಇಂಥ ಕನಸು ಬಿತ್ತು? ಈ ಪ್ರಶ್ನೆ ಕನಸಿನೊಳಗೆ ಇಟ್ಟುಕೊಂಡು ಕೇಳಿಕತ್ತೇವೆ, ಕನಸಿನ ಹೊರಬಂದು ಕೇಳಿಕತ್ತೇವೆ. ಕನಸಿನ ಹೊರಬಂದ್ಬಿಡಿ, ನಿಮ್ಮ ಕನಸು ಅವನ ಕನಸು ಎಲ್ಲ ಕನಸುಗಳಿಂದ ಹೊರಗೆ ಎಚ್ಚರಕ್ಕೆ ಬಂದ್ಬಿಡ್ರಿ. ನೀವು ಈ ಪ್ರಶ್ನೆನೇ ಕೇಳೋದಿಲ್ಲ, ಅವರೆಲ್ಲ ಕೇಳ್ತಾರೆ ನೋಡ್ರಿ. ನೋಡಿದ್ಯಾ, ದೇವರೆಲ್ಲ ಮಾಡ್ದ, ಕೆಲವೊಂದು ಶ್ರೀಮಂತರು ಮಾಡ್ದ, ಕೆಲವೊಂದು ಭಿಕ್ಷುಕರನ್ನು ಮಾಡ್ದ, ಕೆಲವೊಂದು ಅಂಗವಿಕಲರನ್ನಾಗಿ ಮಾಡ್ದ, ಕೆಲವೊಂದು ಜಾನರನ್ನಾಗಿ ಮಾಡ್ದ, ಕೆಲವೊಂದು ಏನು ಇಂಥ ಪಾರ್ಶಲಿಟಿ. ಎಲ್ಲರೂ ಅವ್ರ ಮಕ್ಕಳು ಹೌದಲ್ವೋ, ಎಲ್ಲರೂ ಒಂದೇ ಥರ ಮಾಡ. ಕಮ್ಯುನಿಸ್ಟ್ ಸೇರಿದ್ದಿಲ್ಲ, ಅವ್ರು ಕಮ್ಯುನಿಸ್ಟ್ ಅವ್ನು ಸೇರಿದ್ದ ಅಂದ್ರೆ ಎಲ್ಲರನ್ನೂ ಒಂದೇ ಮಾಡಿಬಿಡ್ತಿದ್ದ ನೋಡ್ರಿ. ನಾವು ಯಾವಾಗ ಸಕ್ಕರೆಯಿಂದ ಗೊಂಬೆ ಉದಾಹರಣೆ ಕೊಡ್ತಾರೆ, ನಾವು ಸಕ್ಕರೆಯಿಂದ ಗೊಂಬೆಗಳು ಮಾಡ್ತೀವಿ, ಎಲ್ಲ ಗೊಂಬೆಗಳು ಸಕ್ಕರೆ ಹೌದಲ್ಲಪ್ಪ, ಸರಿ ಬಿಡಪ್ಪ. ಅವ್ರ ಮಾರಾಟಕ್ಕಿಟ್ಟಿರ್ತಾರೆ, ಅವ್ರು ನಮ್ಮ ಕಾಲಕ್ಕೆ 10 ಪೈಸಾ, 10 ಪೈಸಕ್ಕೆ ಒಂದು ಗೊಂಬಿ. ಈಗೆಷ್ಟು ಗೊತ್ತು ಕೆಜಿ? ಕಾಲು ಕೆಜಿಗೆ ಎಷ್ಟು ಅಲ್ಲ, ಎಷ್ಟು ರೂಪಾಯಿ? 50 ರೂಪಾಯಿ. ಅದೇ 3 ರೂಪಾಯಿಗೆ ಒಂದು ಗೊಂಬೆ ಆಯ್ತು ನೋಡಿ, 3 ರೂಪಾಯಿಗೆ ಒಂದು ಗೊಂಬೆ ಆಯ್ತು, 10 ಪೈಸಾ ಗೊಂಬೆ, ಒಂದು ಗೊಂಬೆ 10 ಪೈಸಾ. ಅದರೊಳಗೆ ನಾವು ಹುಡುಕೋದು ಯಾವ್ದು ಸಕ್ಕರೆ ಜಾಸ್ತಿ ಇರಬಹುದು, ಅವ್ರು ಎಷ್ಟು ಜಾನ್ರು ಇರ್ತಾರೆ ಅಂತಂದ್ರೆ ಎಲ್ಲರೊಳಗೂ ಈಕ್ವಲ್ ಸಕ್ಕರೆ ಹಾಕಿರ್ತಾರೆ, ಪಾಕ ಅಷ್ಟೇ ಹಾಕಿರ್ತಾರೆ, ಹೆಚ್ಚು ಗಿಡ ಹಾಕದೇ ಇಲ್ಲ. ಅವರು ಆ ಸೈಜ ಬೇರೆ, ಅದು 10 ಪೈಸಾ, ಈ ಸೈಜ ಬೇರೆ, ಇದು 8 ಪೈಸಾ, ಈ ಸೈಜ ಬೇರೆ, ಇದು 15 ಪೈಸಾ, ಅದು ಬೇರೆ ಬೇರೆ ಮಾಡಿರ್ತಾರೆ. ನಾವು 10 ಪೈಸಾ ಅದ್ರೊಳಗೆ ಜಾಸ್ತಿ ದೀರ್ಘವಾದ ಕನಸು ಎಚ್ಚರಾವಸ್ಥೆಯಲ್ಲಿ ನಿಂತ್ಕೊಂಡು ನೋಡಿದ್ದಾದರೆ ನನ್ನ ಕನಸು ಎಷ್ಟು ಸುಳ್ಳು ಅಷ್ಟೇ ಈ ಕನಸು ಕೂಡ ಸುಳ್ಳು. ಅದಕ್ಕೆ ನಾವು ಹೇಳ್ತೀವಿ ಬ್ರಹ್ಮ ಸತ್ಯಂ ಜಗನ್ ವಿಧಿ. ಸುಮ್ಮ ಸುಮ್ಮನೆ ಸರ್ಕಾಸ್ಟಿಕ್ ಆಗಿ ವಾಕ್ಯವನ್ನು ಹೇಳೋದಿಲ್ಲ, ಆಶ್ಚರ್ಯಕರವಾಗಿ ವಾಕ್ಯವನ್ನು ಹೇಳೋದಿಲ್ಲ, ಅಕಸ್ಮಾತ್ ಆಗಿ ವಾಕ್ಯವನ್ನು ಹೇಳೋದಿಲ್ಲ. ಈ ವಾಕ್ಯವನ್ನು ಹೇಳುವ ಪೂರ್ವದಲ್ಲಿ ತಯಾರಿ ಮಾಡಬೇಕಾಗ್ತದೆ, ಬಹಳಷ್ಟು ತಯಾರಿ ಮಾಡಬೇಕಾಗ್ತದೆ. ವಾಕ್ಯವನ್ನು ಹೇಳುವಾಗೂ ಕೂಡ ಭಾರಿ ತಯಾರಿ ಮಾಡಬೇಕಾಗ್ತದೆ. ವಾಕ್ಯವನ್ನು ಪೂರೈಸುವಾಗ ನೀ ಅದರಲ್ಲಿ ನಿಲ್ಲಿಸುವಷ್ಟು ಮಟ್ಟಿಗೆ ತಯಾರಿ ಮಾಡಬೇಕಾಗ್ತದೆ. ಶಂಕರಾಚಾರ್ಯ ಮಿಥ್ಯಾವಾದ ಮಾಯಾವಾದ ತರ್ವಿ ಗಲ್ಲಿ ಅಂತ ಅದರಿ ಹುಬ್ಬಳ್ಳಿ, ಎಲ್ಲ ಊರಾಗೂ ಒಂದೊಂದು ಗಲ್ಲಿ ಇರ್ತಾವ. ಇವರು ಎಲ್ಲಿರ್ತಾವ ಅಂದ್ರೆ ರಾಘವೇಂದ್ರ ಮಠ ಎಲ್ಲಿದೆಯೋ ಅಲ್ಲಿ ಬಲ್ಲಿ ಇರ್ತಾವ. ಈ ಗಲ್ಲಿಯಾಗೆಲ್ಲ ಯಾರು ಇರ್ತಾರ ಅಂತಂದ್ರೆ ಅವರೇ ಇರ್ತಾರ. ಅವರು ಎಷ್ಟು ಮಟ್ಟಿಗೆ ಖತರ್ನಾಕ್ ಜನ ಇದ್ದಾರೆ ಅಂತಂದ್ರೆ ಹೇಳ್ತೇನೆ. ಅವರು ಈ ವಿಚಾರಗಳನ್ನ ಇಷ್ಟು ಸುಂದರವಾಗಿ ತೇಲಿ ಬಿಡ್ತಾರೆ ಅಂತಂದ್ರೆ, ದ್ವೇಷ ಇಷ್ಟು ಉಕ್ಕಿ ಹರಿದಿರ್ತದೆ ಅಂತಂದ್ರೆ, ನನಗೆ ಅನಿಸ್ತದೆ ಇದು ಬೇಕೇ ನಮಗೆ. ನೀ ದ್ವೈತನೋ, ನೀ ಅದ್ವೈತನೋ, ನೀ ವಿಷ್ಣು ಭಕ್ತನೋ, ಶಿವಭಕ್ತನೋ, ಬಟ್ ಈ ದ್ವೇಷ ಬೇಕ ನಮಗೆ? ವಾಂತಿ ಬರುವಷ್ಟು ದ್ವೇಷ. ಆ ತಾಯಿ ಬೆಳಿಗ್ಗೆ 6 ಗಂಟೆಗೆ ರಂಗೋಲಿ ಹಾಕಿ ಬರ್ತಾವ ಮನೆ ಬಿಟ್ಟು ಹೊರಗೆ. ಇವೆಲ್ಲ ನೀವು ನೋಡ್ಬೇಕ್ರಿ, ಜನ ಎಷ್ಟು ತಾರತಮ್ಯ ದ್ವೇಷದೊಳಗೆ ಮುಳುಗಿ ಮುಳುಗಿ ಇರ್ತಾರೆ ಅಂತ ನಾನು ಸಲ ಕಣ್ಣಾರ ಅನುಭವಿಸಿದ. ಆಲ್ ಬಿಕಾಸ್ ಲ್ಯಾಕ್ ಆಫ್ ಪ್ರಮಾಣ, ಲ್ಯಾಕ್ ಆಫ್ ಅಧ್ಯಯನ. ಏನಪ್ಪ ಇದು? ಸ್ವಲ್ಪ ಈ ಲೈಟ್ ಹಾಸ್ಬಿಡಪ್ಪ, ಮತ್ತೇನೋ ಬೇರೆದಾರಲ್ಲ. ಹಾಂ, ನಾನು ನೋಡ್ಕೋತೀನಿ ಹೆಂಗೆಲ್ಲ ಮಾಡ್ತೇನೆ. ಬೆಳಿಗ್ಗೆ ರಂಗೋಲಿ ಹಾಕ್ಬೇಕಾದ್ರೆ ಶಂಕರ ಷಂಡ, ಶಂಕರ ಮಿಂಡ, ಶಂಕರ ಅನ್ನೋ ಜೋಕಿಂಗ್ ರಂಗೋಲಿ ಹಾಕುವಾಗ ಮಾಯಾವಿ ಶಂಕರ 108 ರೀ ಬೆಳಿಗ್ಗೆ ಇದ್ಬಿಡು ಅಷ್ಟೋತ್ರ. ಸಾರಿ ಅಬೌಟ್ ಆ ಶಬ್ದವನ್ನು ಹೇಳುವಾಗ, ಬಟ್ ದಿಸ್ ಇಸ್ ಟ್ರೂ, ದಟ್ಸ್ ವಾಟ್ ದೇ ಆರ್. ಮಾಯಾವಿ ನಿತ್ಯವಾಗಿ ಎಲ್ಲ ಏನು ಬೇಕು ಅವಷ್ಟನ್ನು ಆ ಹಾಡಿನೊಳಗೆ ಹಾಕ್ಬಿಡ್ತಾರೆ. ಮಾರಮಡ್ಡಿಯಾಗಿ ಇರ್ಬೋದು, ನಮ್ದು ರಂಗೋಲಿ ಹಾಕಿದ ಜಾಗ ಇಲ್ಲ, ಹೊರಗೆ ಅಂಟಿಕೆ. ಮೋಟರ್ ಸೈಕಲ್ ಹೋಗೋ ಜಾಗ ಅದೇ ಇದೇ ಅನ್ಫಾರ್ಚುನೇಟ್. ಏನ್ ಸಿಗ್ತದೆ ನಮಗೆ? ನಿತ್ಯ ತಿಳ್ಕೊ, ಅವಿಚಾರದ ಸಮಯದಲ್ಲಿ ಇಲ್ಲದೇ ಇರುವುದನ್ನ ಇದೆಯೆಂದು ಭ್ರಮಿಸಿದ್ದಾದರೆ, ಅದರ ಸತ್ಯವೆಂದು ಒಪ್ಪಿಕೊಂಡಿದ್ದಾದರೆ, ಅದನ್ನೇ ಸತ್ಯವೆಂದು ಸ್ವೀಕರಿಸಿದ್ದಾದರೆ ಅದು ಮಿಥ್ಯಾ ಅನಿಸ್ತದೆ. ಅಷ್ಟಾದ ಅರ್ಧ ಡೆಫಿನೇಷನ್. ವಿಚಾರದ ಹಂತದಲ್ಲಿ ಅದು ಇಲ್ಲವೇ ಇಲ್ಲವಾಗಿ ಹೋಗ್ತದೋ ಅದು ಮಿಥ್ಯ. ಅವಿಚಾರದ ಹಂತದಲ್ಲಿ ಮಡಿಕೆ ಅಂತ ಇದು ಸತ್ಯ. ಅವಿಚಾರದ ಹಂತದಲ್ಲಿ ಇದು ಮಡಿಕೆ ಪಾತ್ರೆ, ಸಾರಿ ಮಡಿಕೆನೂ ಅಲ್ಲ, ಇದೇ ಒಂದು ಪಾತ್ರೆ. ಆ ನಂತರ ವಿಚಾರ ಮಾಡಿದ್ವಿ, ಶಬ್ದ ಮಾಡಿದ್ವಿ, ಕೆರೆದಿವಿ, ವಾಸನೆ ನೋಡಿದ್ವಿ, ಇನ್ನೇನು ಪ್ರಮಾಣ ಬೇಕು ಅಷ್ಟು ಪ್ರಮಾಣವನ್ನು ಇದಕ್ಕೆ ತೊಡಗಿಸಿದ್ವಿ. ಆವಾಗ ನಮ್ಗೆ ಗೊತ್ತಾಯ್ತು, ಇಲ್ಲಿರೋದು ಮಣ್ಣ, ಕಂಠದಲ್ಲಿರೋದು ಮಣ್ಣ, ಹೊಟ್ಟೆಯಲ್ಲಿರೋದು ಮಣ್ಣ, ತಳದಲ್ಲಿರೋದು ಮಣ್ಣ, ಒಳಗಿರೋದು ಮಣ್ಣು, ಹೊರಗಿರೋದು ಮಣ್ಣು, ಇರುವುದೆಲ್ಲ ಮಣ್ಣೇ ಮಣ್ಣು. ಹಂಗಾದ್ರೆ ಮಡಿಕೆಲ್ಲದ ಮಣ್ಣಿನ ಮೇಲೆ ಅದು ಮಣ್ಣಿನ ಪಕ್ಕದಲ್ಲೂ ಇಲ್ಲ, ಮಣ್ಣಿನ ಮೇಲೂ ಇಲ್ಲ, ಮಣ್ಣಿನ ಒಳಗಿಲ್ಲ, ಮಣ್ಣಿನ ಹೊರಗಿಲ್ಲ. ಮಣ್ಣಿನ ಒಳಗೆ ಅದು ಹೊರಗಿದ್ದಾದ್ರೆ ಮಡಿಕೆ ನೀರು ತೋರಿಸಿ ಮಣ್ಣಾಗ ಹೋಗ್ತೀನಿ ಅಂತ ಹೇಳ್ತೀನಿ. ಅಥ ಮೇಲೆ ಕೆಳಗೆ ಇದ್ದಾದ್ರೆ ಮೇಲಿನ ನನಗಿರ್ಲಿ ಕೆಳಗೆ ನೀರು ತೋರಿಸಿ ಅಂತ ಹೇಳ್ತೀನಿ. ಏನದು ಎಲ್ಲದ ಇರೋದೆಲ್ಲ ಮಣ್ಣೇ ಮಣ್ಣು. ಅವಾಗ ಏನ್ ಸಿದ್ಧಾಂತ ಆಗ್ತದೆ? ಮಣ್ಣು ಸತ್ಯ, ಮಡಿಕೆ ಮಿಥ್ಯ. ಸುಂದರವಾದಂತ ಜಿಜ್ಞಾಸ ಇವನಂತಾನೆ. ಮಿಥ್ಯ ಅನ್ನೋದರ ಒಂದು ಸತ್ಯ ಹೌದಲ್ಲ? ತಿಳಿಯದೇ ಇದ್ದಾಗ ಮಿಥ್ಯ ಅನ್ನೋದು ಇರುವುದೇ ಇಲ್ಲ, ಅದು ಸತ್ಯವೇ ಆಗಿರ್ತದೆ. ತಿಳಿದಾಗ ಮಾತ್ರ ಯಾವುದು ಸತ್ಯವಾಗಿತ್ತೋ ಅದು ಇಲ್ಲವೇ ಇಲ್ಲವಾಗಿರ್ತದೆ. ಇವು ಎರಡರ ಮಧ್ಯದಲ್ಲಿ ನಾವು ಮಿಥ್ಯ ಅನ್ನೋ ವ್ಯಾಖ್ಯಾನವನ್ನು ಮಾಡ್ತೀವಿ. ತಿಳಿದ ಮೇಲೆ ಎಲ್ಲದ, ತಿಳಿದ ಮೇಲೆ ಎಲ್ಲದ ಹೇಳಿ ನೋಡು, ಮಡಿಕೆ ಎಲ್ಲಿದೆ? ನಾಲಿಗೆ ತುದಿಯೋಗದ ವಾಚಾರಂಭಣಂ ವಿಕಾರೋ ನಾಮಧೇಯಂ ಮೃತ್ತಿಕಾ ಮೃತ್ತಿಕಾ ಇವ ಸತ್ಯಂ. ಪ್ರತಿಯೊಂದು ಘಟ್ಟದಲ್ಲಿ ನಮಗಿರುವಂತಹದ್ದು ಮಣ್ಣು ಮಣ್ಣು ಮಣ್ಣು ಮಣ್ಣು ಮಾತ್ರ ಸತ್ಯ. ಎಲ್ಲಿದೆ ಮಡಿಕೆ ಅಂದ್ರೆ ವಾಕ್ ಆರಂಭಣಂ. ನಮ್ಮ ಮಾತು ಇಂಗ್ಲಿಷ್ ಒಳಗೆ ಕಾನ್ಸೆಪ್ಟ್ ಅಂತ ಕರೀತಾರೆ. ನಾಮ ರೂಪ ಇವೆರಡೂ ಕಾನ್ಸೆಪ್ಟ್ ಆಫ್ ದಿ ಮೈಂಡ್, ಅಂದ್ರೆ ಮನಸ್ಸಿನಲ್ಲಿಯ ಭಾವಗಳು, ಮನಸ್ಸಿನಲ್ಲಿ ಹುಟ್ಟು ಹಾಕಿದ ಭಾವಗಳು. ನಾಮ ರೂಪ. ರೂಪ ಅಂದ್ರೆ ಏನ್ರಿ? ಉದ್ದ, ಅಗಲ, ದಪ್ಪ. ಇಷ್ಟು ಉದ್ದದ, ಇಷ್ಟು ಅಗಲದ, ಇಷ್ಟು ದಪ್ಪದ. ಎರಡಡಿ ಉದ್ದದ, ಒಂದಡಿ ಅಗಲದ, ಆರಂಗದ, ದಪ್ಪದ ಅಂತ ನೀವು ಹೇಳಿದ್ದಾದ್ರೆ, ಈ ಎರಡು ಒಂದು ಆರಂಗಲ ಇದು ಏನಿದು? ಇದು ಇದು ಅಳತೆಯ, ಅಳತೆಯ ಒಂದು ಮಾಧ್ಯಮ. ಇದು ಇಷ್ಟ ಅಳತೆ ಅಂತ ಯಾರು ಹೇಳ್ಕೊಟ್ರು? ಮೀಟರ್, ಕಿಲೋಮೀಟರ್, ಮೈಲ್, ಪರ್ಲಾಂಗ್ ಯಾರು ಹೇಳ್ಕೊಟ್ರು? ಕಾನ್ಸೆಪ್ಟ್ ಅದು ಮಾನ್ಯ. ಎರಡೂವರೆ ಗಂಟೆ ಆಗಿದೆ, ಯಾರು ಹೇಳ್ಕೊಟ್ರು ಎರಡೂವರೆ ಗಂಟೆ ಆಗಿದೆ? ಇದು ಸಮಯ, ಇದು ಮನಸ್ಸಿನ ಒಂದು ಲೆಕ್ಕಾಚಾರ. ಉದ್ದ, ಅಗಲ, ದಪ್ಪ, ವರ್ತುಳ, ತ್ರಿಕೋಣ, ಚೌಕೋಣ ಇವೆಲ್ಲ ಮನಸ್ಸಿನ ಒಂದು ವ್ಯಾಪಾರ. ಇದು ಪುಷ್ಪ, ಇದು ಹಣ್ಣು, ಇದು ಹೂವು, ಇದು ಕೂಡ ನಾಮ, ಇದು ಮನಸ್ಸಿನ ಒಂದು ವ್ಯಾಪಾರ. ನಾಲ್ಕಾರು ಮಂದಿ ಕೂಡಿದ್ರು, ಏನೇನೋ ಲೆಕ್ಕಾಚಾರ ಮಾಡಿದ್ರು, ಕೊನೆಗೆ ನಾವು ಇದಕ್ಕೆ ಚೌಕೋಣ ಅಂತ ಕರೆಯೋಣ ಅಂತ ಹೇಳ್ತಾರೆ. ಯಾಕಪ್ಪ ಚೌಕೋಣ? ಇವು ನಾಲ್ಕು ಕೋಣಗಳಿವೆ ಆದ್ರಿಂದ ಇದು ಚೌಕೋಣ, ಇದಕ್ಕೆ ಮೂರು ಕೋಣಗಳಿವೆ ಆದ್ರೂ ತ್ರಿಕೋಣ, ಕೋಣಗಳೇ ಇಲ್ಲ ಆದ್ರಿಂದ ವರ್ತುಳ. ಯಾರು ಹೇಳ್ಕೊಟ್ರು? ಹಾಗಾದ್ರೆ ಇಲ್ಲೇನಾದ್ರು ಹೇಳ್ರಿ, ಈಗಲೇ ಹೇಳ್ರಿ. ಸತ್ಯವಾಗಿದ್ದದ್ದು ಮಣ್ಣು ಮಣ್ಣು ಮಣ್ಣು ಮಣ್ಣು ಮಾತ್ರ. ಹಾಗೆಯೇ ನಾನು ಆತ್ಮ ಅನ್ನುವ ಎಚ್ಚರದ ಸ್ಥಿತಿಯಲ್ಲಿ ನಾನು ಉಳಿದುಬಿಟ್ಟಿದ್ದಾದರೆ ಇದು ದೀರ್ಘವಾದ ಕನಸು, ಇದು ಕನಸೇ. ಅದು ಈ ಈ ಈ ಎಚ್ಚರದ ಈ ಎಲ್ಲ ಭಾವಗಳು ದೀರ್ಘವಾದ ಕನಸು. ನಮ್ಮ ಕನಸಂತೂ ಅದು ಕನಸು, ಅವು ಎರಡೂ ಮಿಥ್ಯ ಅನ್ನಿಸಿದ್ದಾಗ್ತದೆ. ನಾನು ಕೇವಲ ಆತ್ಮ ಚೈತನ್ಯ, ಇದು ಮಾತ್ರ ಸತ್ಯ. ಮತ್ತೆ ವ್ಯಜ್ಞಂತ ನಮ್ಮ ಬಾಜು ಮನೆಯವ್ರಿ, ನಾನಂತೂ ಆತ್ಮ, ನಮ್ಮ ಬಾಜು ಮನೆಯವ್ರಿ ಅವ್ರು ಯಾರು? ಬಾಜು ಮನೆಯ ಕನಸಾದಾಗ ಈ ಬಾಜು ಮನೆಯವ ಮತ್ತೆಲ್ಲಿಂದ ಜೀವನ ಸಾಧನೆಯವ ಅಂದ್ರೆ ಆತ್ಮ ಎರಡು ಮೂರು ನೂರು ಸಾವಿರ ಇಲ್ಲ. ಹೇಗೆ ನೀರು ನೂರಾರು ನೀರಿಲ್ಲವೋ, ಬೆಳಕು ಸಾವಿರಾರು ಬೆಳಕು ಇಲ್ಲವೋ, ಹಾಗೆ ಆತ್ಮನು ಅನೇಕ ಇಲ್ಲ. ಅದಕ್ಕೆ ನೀವು ಶಬ್ದ ಏನು ಹೇಳ್ತೀರಿ? ಏಕಮೇವ ಅದ್ವಿತೀಯಂ ಆತ್ಮ. ಏಕಮೇವ ಅಂದ್ರೆ ಒಂದೇ ಒಂದು, ಎಂಥ ಒಂದು? ಎರಡಿಲ್ಲದೆ ಇರುವ ಒಂದೇ ಒಂದು, ಅದನ್ನು ಸೇರಿಸ್ಬೇಕು. ಅಂತಹ ಆತ್ಮ, ಆ ಆತ್ಮನೇ ನಾನು ಅನ್ನುವಂತಹ ಆ ಸ್ಥಿತಿಯಲ್ಲಿ ಪ್ರಪಂಚ ವಿಸ್ಮೃತ ಪ್ರಾಯ, ಈ ಪ್ರಪಂಚವು ಮರೆತಂತೆ ಆಗಿ ಹೋಗಿದೆಯೋ, ಬರೀ ಸ್ಮೃತಿ ಮಾತ್ರವಾಗಿ ನೆನಪು ಮಾತ್ರವಾಗಿ ಉಳಿದಿದೆಯೋ, ಆ ನೆನಪು ಮಾತ್ರವಾಗಿ ಉಳಿದಿದೆ ಅನ್ನೋದು ಯಾರಿಗೆ ಸಿದ್ಧವಾಗಿ ಹೋಗಿದೆ? ನಮಗೆ ನೆನಪು ಮಾತ್ರವಾಗಿ ಉಳಿದಿಲ್ಲ. ನಮಗೆ ಹೆಂಗ್ ಉಳಿದಿರೋದು? ನನ್ನ ಕರ್ತವ್ಯ, ನನ್ನ ಋಣ ಅದ, ನನಗೆ ಈ ಫಲ ಬೇಕಾಗ್ಯದ ಅನ್ನುವ ಭಾವದಲ್ಲಿ ನಮಗೆ ಕರ್ಮಗಳು ಉಳಿದಾವೆ ವಿನಃ ಅವು ನೆನಪಿನ ಆಳದಲ್ಲಿ ನೆನಪು ಮಾತ್ರವಾಗಿ ಉಳಿದಿಲ್ಲ. ಯಾಕೆ ಹೀಗಾಗ್ತದೆ? ನಾ ಇವತ್ತು ಇದು ಬರೋಕ್ಕೆ ಮುಂಚೆ ವಿಚಾರ ಮಾಡ್ತಾ ಇದ್ದೆ ಕೂತ್ಕೊಂಡದ್ದು. ನಾನಕ್ಕೆ ಹೋಗೋ ಪೂರ್ವದಲ್ಲಿ ಇದು ವಿಚಾರ ಮಾಡ್ತಾ ಇದ್ದೆ, ಹತ್ತು ನಿಮಿಷ ಕೂತ್ಕೊಂಡು ವಿಚಾರ ಮಾಡಿದೆ. ಆವಾಗ ಇವಾಗ ಸಾಕ್ಷಾತ್ಕಾರ ಆಗ್ತಿರ್ತಾವ ನಮಗೆ ಹೊಸ ಹೊಸ ವಿಚಾರ. ಇದು ನೋಡಿ ಎಷ್ಟು ಮಜಾ ಆದ್ರೆ ಮನುಷ್ಯ ಪ್ರವಾಸದೊಳಗೆ ಯಾಕೆ ದಣಿತ? ಇವನೇನಾದ್ರು 80 ಕಿಲೋ ಓಡಿದ್ನ ಮತ್ತೆ ದಣಿವೆ ಯಾಕಾಗ್ಬೇಕು? ಪ್ರವಾಸನ ಮಾಡಿಲ್ಲ, ಬಸ್ ಪ್ರಯಾಣ ಮಾಡಿದೆ, ಕಾರ್ ಪ್ರಯಾಣ ಮಾಡಿದೆ, ಟ್ರೇನ್ ಪ್ರಯಾಣ ಮಾಡಿದೆ. ನೀ ಪ್ರಯಾಣ ಮಾಡಿದೆ, ನೀ ಮಸ್ತ್ ಮಲ್ಕೊಂಡಿ ಆರಾಮಾಗಿ ತುಕಡಿಸಿ ಕಾರ್ನಾಗ ಕೂತ್ಕೊಂಡೆ, ನೀ ಎಲ್ಲ ಪ್ರಯಾಣ ಮಾಡಿ. ಆದ್ರೆ ನಾ ಪ್ರಯಾಣ ಮಾಡ್ತಾ ಇದ್ದೀನಿ, ನಾನು ಪ್ರಯಾಣ ಮಾಡೇನಿ, ನಾನು ಪ್ರಯಾಣ ಮಾಡ್ತಾ ಇದ್ದೀನಿ, ನಾ ಪ್ರಯಾಣ ಮಾಡ್ಬೇಕಾಗ್ಯದ ಅನ್ನುವ ಈ ಭಾವ ಇವನಿಗೆ ದಣಿವ ತರ್ತದೆ. ಕಲ್ಪನೆ ಮಾಡ್ಕೊಡ್ರಿ, ನಾನು ಎಷ್ಟು ತಿರುಗಾಡ್ತೀನಿ ಕಲ್ಪನೆ ಮಾಡ್ಕೊಡ್ರಿ. ಒಂದು ತಿಂಗಳಿಗೆ 3,500 ಕಿಲೋಮೀಟರ್ ಪ್ರಯಾಣ ಮಾಡ್ತೇನೆ. ಇದಿನ್ನು ಟ್ರೇನ್ ಅಲ್ಲ, ಇದಿನ್ನು ಫ್ಲೈಟ್ ಅಲ್ಲ. ಟ್ರೇನು ಫ್ಲೈಟ್ ಬಿಡಿ, ಹಿಡಿದ್ರೆ ಮತ್ತೆ ಅದಿನ್ನೇ ಎಷ್ಟಾಗ. ಯಾಕೆ ಎಲ್ಲರಿಗೂ ದಣಿವಾಗ್ತದೆ ಹೇಳ್ತೀನಿ. ಹೇಗೆ ಪ್ರಯಾಣ ಮಾಡುವ ಸಮಯದಲ್ಲಿ ಕಾರ್ ಹೋದ್ರೆ ನಾನೇ ಹೋಗ್ತಾ ಇದ್ದೇನೆ ಅನ್ನುವ ಭ್ರಮಿತವಾದ ಅಸೋಸಿಯೇಷನ್ ಬಿಟ್ವೀನ್ ಯಾರಿಗೆ? ನನಗೂ ಮತ್ತು ವಾಹನಕ್ಕೂ. ಈಗ ನಮ್ಮದ್ರು ತಲೆ ಕೆಟ್ಟವ್ರು ಕೆಲ ಮುಂದಿರ್ತೇವಲ್ಲ, ನಂದು ಏನಾಗಬೇಕಾಗದಪ್ಪ, ನಾನೇನು ಡ್ರೈವರ್ ಅಲ್ಲ, ನಾನು ವೀಲ್ ಈ ಕಡೆ ತಿರುಗಿಸ್ಬೇಕಾಗಿಲ್ಲ, ಆ ಕಡೆ ತಿರುಗಿಸೋದು, ಲೆಫ್ಟ್ ಸರಿಯೋ ರೈಟ್ ಸರಿಯೋ ಅದನ್ನು ನಾನು ತಲೆ ಕೆಡಿಸ್ಕೋಬೇಕಾಗಿಲ್ಲ. ನನ್ನ ಕೆಲಸ ಏನದ? ಕುಡಿದದ ಕೂತ್ರಾತದ. ಹೋಗೋ ಬಸ್ ಹೋಗ್ತದೆ, ಹೋಗೋ ಕಾರ್ ಹೋಗ್ತದೆ, ಹೋಗೋ ಟ್ರೈನ್ ಹೋಗ್ತದೆ ಅನ್ನುವ ಭಾವದಲ್ಲಿ ಕುತ್ಕೊಂಡ್ಬಿಡ್ರಿ, ದಣವೇ ಆಗೋದಿಲ್ಲ. ನಂಬರ್ ಒನ್, ಇನ್ನು ಈ ಕಡೆ ಬರೋಣ, ಕಡೆ ಬರೋಣ. ಶರೀರ ಇದೊಂದು ವಾಹನ, ಈ ಶರೀರ ಇದೊಂದು ವೆಹಿಕಲ್, ಒಂದು ವಾಹನ. ಈ ವಾಹನ ಹೋಗ್ತದೋ ಏನೋ ನೀ ಹೋಗ್ತೀಯೋ, ಈ ವಾಹನ ಕೈ ಮೇಲತ್ತದೋ ನೀ ಎತ್ತೀಯೋ, ಈ ವಾಹನ ನಡ್ಕೊಂಡು ಹೋಗ್ತದೋ ನೀ ನಡ್ಕೊಂಡು ಹೋಗ್ತೀಯೋ. ಅಲ್ಲಿ ಹೆಂಗೆ ನಾನು ಸಾಕ್ಷಿಯ ಭಾವವನ್ನು ಬೆಳೆಸ್ಕೊಂಡೆ, ಹಾಗೆ ಈ ದೇಹದೊಳಗೂ ಸಾಕ್ಷಿ ಭಾವ ಬೆಳೆಸ್ಕೊಂಡು ಆಗೋ ಕೆಲಸ ಆಗಲಿ, ಹೋಗೋ ಕರ್ಮ ಹೋಗೋ ಕಾಲ ಹೋಗಲಿ, ಮಾಡೋ ಕರ್ಮ ಕೈ ಕೆಲಸ ಮಾಡಲಿ, ತಿನ್ನೋ ಊಟ ಊಟ ಮಾಡಲಿ, ಏನಾಗಬೇಕು ಆಗಲಿ, ಆದರೆ ನಾ ಮಾಡ್ತೀನಿ ಅನ್ನೋ ಭಾವ ಯಾಕೆ ತಂದ್ಕೊತೀಯ ನೀನು? ನಾ ಪ್ರಯಾಣ ಮಾಡ್ತೀನಿ ಅನ್ನೋ ಭಾವ ತಂದಾಗ ಹೇಗೆ ನಿನಗೆ ದಣಿವಾಯಿತೋ, ಹಾಗೆ ಈ ಶರೀರದಲ್ಲಿ ಕೂಡ ನಾನು ಒಂದು ಅಭಿಮಾನವನ್ನು ತಂದುಕೊಂಡಾಗ ಏನಾಗ್ತದೆ ನನಗೆ? ದಣಿವ ರಾಗದ್ವೇಷ ಬರ್ತವೆ, ಕೋಪ ತಾಪಗಳು ಉಕ್ಕಿ ಬರ್ತವೆ, ಈರ್ಷ್ಯಾ ಬರ್ತದೆ, ಕನ್ಫ್ಯೂಷನ್. ಸ್ವಾಮಿ ಇದನ್ನ ಭಾವ ಹೆಂಗ್ ಬೆಳೆಸ್ಕೋಬೇಕು? ಮೊದ್ಲು ಅದನ್ನು ಬೆಳೆಸ್ಕೊಡ್ರಿ, ಇದು ತಾನ ಬರ. ಯಾವ್ದು ಬೆಳೆಸ್ಕೊಡ್ರಿ? ವಾಹನದೊಳಗೆ ನಾನು ಪ್ರಯಾಣ ಮಾಡ್ತಾ ಇದ್ದ, ಮತ್ತೆ ಇಳಿದ ಮೇಲೆ ಹೇಗಿತ್ರಿ ಪ್ರಯಾಣ? ನನಗೇನು ಗೊತ್ತು, ಬಸ್ ಹೋಗ್ತೀವಿ ಅಂತ ಹಂಗನಬಾರ್ದು. ಮತ್ತೆ ಹಂಗನ್ ಬಿಟ್ರೆ ನಿಮ್ಮಂತಿ ತಗೊಂಡು ಹೋಗ್ಬಿಡ್ತಾರೆ, ಹೋಗುವಾಗ ಎಷ್ಟು ಇದ್ದಲ್ವೋ ಬಂತು ಏನಾಗ್ತದೆ ನನಗೆ ಅಂತ ಎತ್ಕೊಂಡು ಹೋಗ್ಬಿಡ್ತಾರೆ. ಹಂಗಲ್ಲದೆ ಒಳಗೆ ಬದಲಾವಣೆ ತಂದ್ಕೋಬೇಕು, ವಿಚಾರದಲ್ಲಿ ಬದಲಾವಣೆ ತಂದ್ಕೋಬೇಕು. ತಂದಿರೇನ್ರಿ? ಗುಡ್, ವೆರಿ ಗುಡ್. ಬರ್ತದೆ ಇನ್ನ 5 ನಿಮಿಷ ಬರ್ತದೆ. ಈ ಪ್ರಕಾರವಾಗಿ ಈ ಪ್ರಪಂಚವು ವಿಸ್ಮೃತ ಪ್ರಾಯ, ಅದು ಮರೆತೋದಂತೆ. ಹೌದಾ? ಸರಿ ಮಾಡೋಣ. ಹೋ, ಹಾಗೆ ಮಾಡಬೇಕಾಗಿತ್ತ? ಓಕೆ ಮಾಡೋಣ. ಹೀಗಿರಬೇಕೇ ವಿನಃ ನಾನು ಮಾಡ್ತೇನೆ ನಾನು ಮಾಡ್ತೇನೆ ಅಂತ ಭಾವ ಅದು ಇರ್ತಕ್ಕದ್ದಲ್ಲ. ಅವನಿಗೆ ಜೀವನ್ಮುಕ್ತ ಅಂತ ಕರೀತಾರೆ ಅನ್ನೋ ಈ ಶ್ಲೋಕದ ಮೂಲಕವಾಗಿ ಮುಂದಿನ ಶ್ಲೋಕಕ್ಕೆ ಹೋಗೋಣಂತೆ. ವರ್ತಮಾನೇಪಿ ದೇಹೇಸ್ಮಿನ್ ಛಾಯಾ ವದನುವರ್ತಿನಿ ಅಹಂತಾ ಮಮತಾ ಭಾವ ಜೀವನ್ಮುಕ್ತಸ್ಯ ಲಕ್ಷಣಂ. ವರ್ತಮಾನೇಪಿ ದೇಹೇಸ್ಮಿನ್ ಛಾಯಾ ವದನುವರ್ತಿನಿ ಅಹಂತಾ ಮಮತಾ ಭಾವ ಜೀವನ್ಮುಕ್ತಸ್ಯ ಲಕ್ಷಣಂ. ಅಹಂತಾ ಮಮತಾ ಅಭಾವ, ಅದು ತಿದ್ದುಪಡಿ ಮಾಡಿಕೋಬೇಡಿ, ಅದು ಕರೆಕ್ಟ್ ಆಗಿದೆ, ತಂದೆ ಬಿಡಿಸ್ಕೊಡ್ರಿ ಅಷ್ಟೇ. ಏನೆಲ್ಲ ತಪ್ಪು ತಪ್ಪು ಮಾಡ್ರ ಅಂತೇಳಿ ನೀವು ಅದನ್ನು ಅಹಂತಾ ಮಮತಾ ಅಭಾವ ಯಾರಲ್ಲಿ? ನಾನು ನನ್ನದು. ಅಹಂತಾ ಅಂದರೆ ನಾನು, ಮಮತಾ ಅಂದರೆ ನನ್ನ. ಎಲ್ಲಿ ನಾನಿದೆಯೋ ಅಲ್ಲಿ ನನ್ನದು ಅನ್ನೋದು ಬೆನ್ನತ್ತೆ ಬರ್ತದೆ ಯಾವಾಗ. ನಾನು ನನ್ನದು ಎನ್ನುವ ಈ ಭಾವ, ಈ ಮನೋಭಾವ ಯಾರಲ್ಲಿ ಶೂನ್ಯವಾಗಿದೆಯೋ ಅವರಿಗೆ ಜೀವನ್ ಮುಕ್ತ ಎಂದು ಕರೀತಾರೆ. ಅದು ಜೀವನ್ ಮುಕ್ತರ ಲಕ್ಷಣ. ಅದನ್ನು ಹೇಗೆ ಹೇಳ್ತಾರೆ? ಛಾಯಾವತ್ ವರ್ತಮಾನೆ ಅಪಿ ಛಾಯಾವತ್ ಅಸ್ಮಿನ್ ದೇಹೇ ಅನುವರ್ತಿನಿ. ವರ್ತಮಾನದಲ್ಲಿ ದೇಹವು ಇದ್ದದ್ದೇ ಆಗಿದ್ದರೂ ಕೂಡ ಅದು ಹೇಗಿರುತ್ತದೆ ಅಂತಂದ್ರೆ ನೆರಳಿದ್ದಂತೆ. ತಿಳಿದವರಿಗೆ ದೇಹ ಒಂದು ನೆರಳಿದ್ದಂತೆ. ನೆರಳಿಗೆ ಇನ್ನೊಂದು ಶಬ್ದದಲ್ಲಿ ಏನದು? ಕನ್ನಡದಲ್ಲಿ ಛಾಯನಾ? ಏ ಇಲ್ಲ, ನೆರಳು ನೆರಳು ಅದೇ ನಾವೇ ಹೇಳಿದೆ ನೆರಳು. ಅದನ್ನ ಜ್ಞಾನಿಗೆ ವರ್ತಮಾನದ ಶರೀರ ಯಾಕೆ ಬಂತು ಗೊತ್ತಿಲ್ಲ. ಸದ್ಯ ಈಗ ವರ್ತಮಾನ ಕಾಲದಲ್ಲಿ ದೇಹವು ನನಗಿದ್ದರೂ ಕೂಡ ಆ ದೇಹದ ಜೊತೆ ನನ್ನ ಸಂಬಂಧ ಹೇಗಿರ್ತದೆ ಅಂತಂದ್ರೆ ನಾನು ನನ್ನದು ಅನ್ನುವುದನ್ನು ಕಳ್ಕೊಂಡಿರ್ತದೆ. ಆವಾಗ ಒಂದು ಜೀವನ್ ಮುಕ್ತ ಅಂತ ದೇಹ ಇರುತ್ತದೆ, ಆದರೆ ಆ ನೆರಳಿನಲ್ಲಿ ಹೇಗೆ ನಾನು ನನ್ನದು ಅಂತ ಭಾವ ಇರೋದಿಲ್ಲವೋ ಹಾಗೆ ಈ ದೇಹದಲ್ಲಿ ನಾನು ನನ್ನದು ಅಂತ ಭಾವ ಇರೋದಿಲ್ಲ. ಅವನ್ನೆಲ್ಲವನ್ನು ಕಳ್ಕೊಂಡಿದ್ದರಿಂದಾಗಿ ಅವನು ಜೀವನ್ ಮುಕ್ತನ ಅನ್ಸ್ಕೊಳ್ತಾನೆ. ವರ್ತಮಾನೇ ಅಪಿ ಇನ್ನೂ ಈಗ ದೇಹವು ಇರ್ತದಕ್ಕಿದೆ ಅಸ್ಮಿನ್ ದೇಹೇ ಈ ದೇಹವು ಇರ್ತಿರ್ಲಿಕ್ಕೂ ಕೂಡ ಛಾಯಾವತ ಅನುವರ್ತೀನಿ ಅದು ನೆರಳಿನಂತೆ ಇರ್ತದೆ. ಹೇಗೆ ನೆರಳಿನಲ್ಲಿ ನಾನು ನನ್ನದು ಅನ್ನೋದು ಭಾವ ಯಾರಿಗೂ ಇರೋದಿಲ್ಲವೋ ಹಾಗೆ ಈ ದೇಹದಲ್ಲಿ ನಾನು ನನ್ನದು ಅನ್ನೋದು ಭಾವ ಇರೋದಿಲ್ಲ. ಆವಾಗ ಅವನಿಗೇನಂತ ಹೇಳ್ತಾರೆ? ಜೀವನ್ ಮುಕ್ತ. ಅತೀತ ಅನುಸಂಧಾನ ಭವಿಷ್ಯದ ವಿಚಾರಣ ಔದಾಸೀನ್ಯಮಿ ಪ್ರಾಪ್ತೆ ಜೀವನ್ ಮುಕ್ತಸ್ಯ ಲಕ್ಷಣ. ಅತೀತ ಅನುಸಂಧಾನ ಭವಿಷ್ಯದ ವಿಚಾರಣ ಔದಾಸೀನ್ಯಮಿ ಪ್ರಾಪ್ತೆ ಜೀವನ್ ಮುಕ್ತಸ್ಯ ಲಕ್ಷಣ. ಅತೀತ ಅನುಸಂಧಾನ ಅನನುಸಂಧಾನ ಅತೀತ ಕಳೆದೋದ ಕ್ಷಣಗಳು ಕಳೆದೋದ ಕರ್ಮಗಳು ಕಳೆದು ಗತಿಸಿ ಹೋದ ಘಟನೆಗಳು ಅನುಭವಗಳನ್ನ ಇವುಗಳನ್ನ ಅನನುಸಂಧಾನ ಅವುಗಳನ್ನು ಅನುಸರಿಸಿಕೊಂಡು ಹೋಗುವುದನ್ನು ಬಿಡಬೇಕು. ಎಲ್ಲರಿಗೂ ಅಲ್ಲ, ಕೆಲವರಿಗೆ ಸುಮ್ಮನೆ ಈ ನಾರ್ತ್ ಕ್ಯಾನಡಾಗಳಿಗೆಲ್ಲ ಸೌತ್ ಕ್ಯಾನಡಾ ನಿಮ್ದು ಯಾವ ಊರ? ಅದು ಪನ್ನಾವರ ಮುಗಿತು. ಎಲ್ಲಿಂದ ಬಂದ್ರಿ? ಕಾರವಾರ. ಎಲ್ಲಿಗೆ ಹೋಗ್ಬೇಕಾಗಿದೆ? ಭಟ್ಕಳಿಗೆ. ಈಗ ಅವರು ಬಿಜಾಪುರ ಬಾಲ್ಕೋಡಿ ಬರ್ತಾರೆ. ನಿಮ್ದು ಯಾವ ಊರ? ಅದು ನೋಡ್ರಿ, ನಮ್ದು ಊರು ಯಾವ್ದಂದ್ರೆ ಶುರು ಮಾಡಿದ್ರು ಅಂದ್ರೆ ಹೆಂಡತಿ ಮಕ್ಕಳು ಅಣ್ಣ ತಮ್ಮ ಎಲ್ಲರೂ ಜಾತಕ ಬಿಚ್ಚಿಟ್ಟು ಸ್ವಚ್ಛ ಅಂದ್ಕೊಂಡ್ಬಿಡ್ತಾರೆ. ಅತೀತದೊಳಗೆ ಸಮಾಧಿ ಆಗಿಬಿಟ್ಟಿರ್ತಾರೆ. ಸುಮ್ಮನೆ ಹೇಳಿದೆ ನಿಮಗೆ ಅಂದ್ರೆ ಕರಾರುವಾಕ್ಕಾಗಿ ಇಲ್ಲಿಯೂ ಅಂಥವ್ರು ಇರ್ತಾರೆ, ಅಲ್ಲಿಯೂ ಅಂಥವ್ರು ಇರ್ತಾರೆ, ಅಲ್ಲಂತೂ ಇದ್ದವರು ಇಲ್ಲಿಯೂ ಇರ್ತಾರೆ, ಇಲ್ಲಿ ಅಂತ ಇರ್ತಾರೆ ಅಲ್ಲಿಯೂ ಇರ್ತಾರೆ. ಆದರೆ ನನಗೆ ಆಗಿರೋ ಕೆಲವು ಅನುಭವಗಳ ಹಿನ್ನೆಲೆಯಲ್ಲಿ ಐ ಆಮ್ ನಾಟ್ ಜನರಲೈಸಿಂಗ್ ಇದು, ಎಲ್ಲಾನು ಸಾಮಾನ್ಯವಾಗಿ ತೂಕ ಮಾಡ್ತಾ ಇಲ್ಲ. ಹೂ ಇರ್ತಾರೆ ಹಿಂಗೂ ಇರ್ತಾರೆ, ಬಟ್ ನಮಗೆ ಕಂಡು ಬರ್ತದೆ. ಸುಮ್ಮನೆ ಕೇಳಬಾರ್ದು, ನೀವು ಕೇಳ್ಬಿಡಿ, ನಿಮ್ಗೆ ಎಷ್ಟು ಮಕ್ಕಳು ಅಜ್ಜ ಹೇಳಿಬಿಟ್ರು, ನನಗೆ ಎರಡು ಮಕ್ಕಳು ಹೆಣ್ಣು ಮಕ್ಕಳು, ನನಗೆ ಎರಡು ಗಂಡು ಮಕ್ಕಳು, ಅವ್ರಿಗೆ ಎರಡು ಮಕ್ಕಳು, ಅವ್ರಿಗೆ ಎರಡು ಮಕ್ಕಳು, ಆಮೇಲೆ ಎರಡು ಹೆಣ್ಮಕ್ಳಿಗೆ ಒಂದೊಂದು ಮಗಳು, ಒಂದೊಂದು ಮಗಳು, ಒಂದೊಂದು ಮಗಳು, ಆರು ಮೊಮ್ಮಕ್ಕಳು, ಬೆಂಗಳೂರಿನಾಗ ಇರ್ತಾರೆ ಅವ್ರು, ಅಲ್ಲಿ ಇರ್ತಾರೆ ಬಿಡೋದು. ಅತೀತ ಅನುಸಂಧಾನ, ಅನುಸಂಧಾನ ಅಲ್ಲ ಅನುಸಂಧಾನ. ಅಹೋ ನೀನು ಭವಿಷ್ಯದ ವಿಷಯ, ಭವಿಷ್ಯದ ವಿಷಯದಲ್ಲಿ ಅವರಿಗೆ ಏನೂ ಅಟ್ಯಾಚ್ಮೆಂಟ್ ಇರುವುದಿಲ್ಲ. ಅದ ಅರ್ಥಾತ್ ಅವ್ರು ಶಬ್ದ ಹೋಗಿ ಮಾಡಿದಾರಲ್ಲೇ ಭವಿಷ್ಯ ವಿಚಾರದಲ್ಲಿ ಅವಿಚಾರಣ. ಮತ್ತೆ ಹೆಂಗೆ ಔದಾಸೀನ್ಯಂ, ಏನ್ ಸ್ವಾಮೀಜಿ ದೊಡ್ಡ ಆಶ್ರಮ ಕಟ್ಟೀರಿ, ದೊಡ್ಡದು ಎಲ್ಲ ಮಾಡಿರಿ, ಈ ಮುಂದಿದ್ದು ಏನಂತ ವಿಚಾರ ಮಾಡಿರಿ. ಪ್ರಾಮಾಣಿಕವಾಗಿ ಹೇಳ್ತೀನಿ, ಇದು ಒಂದೇ ಅಲ್ಲ, 21 ಆಶ್ರಮ, 21 ಆಶ್ರಮಕ್ಕೂ ನಾನು ಏನೇನು ವಿಚಾರ ಮಾಡಿದೆ ಪ್ರಾಮಾಣಿಕ. ಯಾರು ರೆಡಿ ಇದ್ರೆ ಈಗ ಹೇಳ್ಬಿಡ್ರಿ, ಯಾವ್ದೊಂದು ಆಶ್ರಮ ತಗೋತೀನಿ ರೆಡಿ ಇದ್ರೆ ಹೇಳ್ಬಿಡ್ರಿ, ಕೊಟ್ಟರು ಗೊತ್ತಿರಲಿಲ್ಲ. ನೀವೆಲ್ಲ ಕೊಡೋದು, ನೀವೆಲ್ಲ ತ್ರಿಮೂರ್ತಿಗಳು ಒಪ್ಪಿಗೆ ಕೊಡ್ಬೇಕಲ್ಲ, ತ್ರಿಮೂರ್ತಿಗಳು ಇದು ಇಲ್ಲ ಏನದ ಇದ್ರೊಳಗೆ. ಈಶ್ವರ ಕಾರ್ಯ ಮಾಡಬೇಕಾಗಿತ್ತು, ಮಾಡಿಸ್ಕೊಂಡ ಪ್ಲಾನ್ ಮಾಡಲಿಕ್ಕೆ ನಾವೇ, ನಮ್ಮ ಗುರುಗಳೇ ಇನ್ನೂ ಪ್ಲಾನ್ ಮಾಡಿಲ್ಲ. 84 ವರ್ಷ, 87 ವರ್ಷ ಅವರಿಗೆ, ಅವರೇ ಇನ್ನೂ ಯಾವುದೂ ಪ್ಲಾನ್ ಮಾಡಿಲ್ಲ. ನಾವು ಹೋಗಿದ್ದು ಒಂದು ಸಲ ಕೇಳಲಿಕ್ಕೆ, ಇದು ಮುಂದೆ ಏನ್ರಿ ಕರ್ನಾಟಕದ್ದು ಅಂತ ಕೇಳಲಿಕ್ಕೆ ಹೋಗಿದ್ದೆ. ಏನಾಗ್ತದೆ ಆಗ್ತದೆ ಹೋಗಿ ಚಿಂತೆ ಮಾಡೋಣ, ಬಿಟ್ಟ ಬಿಟ್ಟೆ ವಿಚಾರಣೆ ಮಾಡಲಿಕ್ಕೆ ಹೋಗಿ. ಭವಿಷ್ಯದ ವಿಚಾರದಲ್ಲಿ ಔದಾಸೀನ್ಯ ಭಾವ, ಅತೀತವನ್ನ ಸ್ಮರಣೆಗೆ ತಂದುಕೊಳ್ಳದೇ ಇರು, ಅನುಸಂಧಾನವನ್ನ ಮಾಡದೇ ಇರುವಂತದ್ದು. ಯಾರೋ ಅವರಿಗೆ ಜೀವನ್ ಮುಕ್ತ ಅಂತ ಕರೀತಾರೆ, ಅದು ಅವನ ಲಕ್ಷಣ. ಅವನು ಅಹಂತಾ ಮಮತಾ ಭಾವ ಶೂನ್ಯನಾಗಿರ್ತಾನೆ, ಔದಾಸೀನ್ಯವನ್ನು ಬೆಳೆಸ್ಕೊಂಡಿರ್ತಾನೆ, ಅವನ ಜೀವನ್ ಮುಕ್ತ ಅಂತ ಅನಿಸ್ಕೊಳ್ತಾನೆ. ಜೀವನ್ ಮುಕ್ತಸ್ಯ ಲಕ್ಷಣ ಗುಣದೋಷ ವಿಶಿಷ್ಟೋಸ್ಮಿನ್ ಸ್ವಭಾವೇನ ವಿಲಕ್ಷಣೇ ಸರ್ವತ್ರ ಸಮದರ್ಶಿತ್ವ ಜೀವನ್ ಮುಕ್ತಸ್ಯ ಲಕ್ಷಣಂ ಗುಣದೋಷ ವಿಶಿಷ್ಟೋಸ್ಮಿನ್ ಸ್ವಭಾವೇನ ಯಕೀನಾಯ್ತ ವಿಶಿಷ್ಟ ಅಸ್ಮಿನ್, ಇದು ಕರೆಕ್ಟ್ ಆಗಿದೆ. ವಿಶಿಷ್ಟೇ ಅವರು ಭಾವಾರ್ಥದೊಳಗೆ ಅದನ್ನ ಗುಣದೋಷ ವಿಶಿಷ್ಟೇ ಅಂತ ಅಂದ್ಕೊಂಡಾರೆ, ಅಲ್ಲಿ ಮೇಲೆ ಗುಣದೋಷ ವಿಶಿಷ್ಟ ಅಂತ ಅಂದ್ಕೊಂಡಾರೆ. ಸಪ್ತಮಿ, ಸಪ್ತಮಿ ಹೌದು, ವಿಶಿಷ್ಟೇ ಸಪ್ತಮಿ ಆಗಬೇಕು. ಇಲ್ಲಿ ಸಪ್ತಮಿ ಅರ್ಥನೇ ಬರೋದಿಲ್ಲ ಸಿದ್ದಣ್ಣ, ಇಲ್ಲಿ ಉಪಾಯ ಭಕ್ತಿ ಬರ್ತದೆ. ಗುಣದೋಷ ವಿಶಿಷ್ಟ, ಗುಣದೋಷ ವಿಶಿಷ್ಟತೆಗಳಿಂದ ಕೂಡಿದವನು. ಗುಣದೋಷ ವಿಶಿಷ್ಟೆ ವಿಶಿಷ್ಟೋಸ್ಮಿನ್ ಅಭಾವೇನ ವಿಲಕ್ಷಣೇನ. ಸಮತ್ವದ ದೃಷ್ಟಿಯನ್ನು ಹೊಂದಿರುವುದೇ ಜೀವನ ಲಕ್ಷಣ. ಪ್ರಪಂಚದ ಪ್ರತಿಯೊಂದು ವಸ್ತು, ಹಲೋ, ಪ್ರಪಂಚದ ಪ್ರತಿಯೊಂದು ವಸ್ತು, ಪ್ರತಿಯೊಂದು ಜೀವವು ಕೂಡ ಗುಣ ದೋಷ ವೈಶಿಷ್ಟ್ಯತೆಯಿಂದ ಕೂಡಿದ್ದಾಗಿದೆ. ಒಂದಿದ್ದ ಹಾಗೆ ಒಂದಿಲ್ಲ, ಅದು ಅದರ ವಿಶಿಷ್ಟತೆ. ಒಂದ್ರ ಗುಣ ಇದ್ದ ಹಾಗೆ ಒಂದ್ರ ಗುಣ ಇಲ್ಲ, ಅದು ಅದರ ವಿಶಿಷ್ಟತೆ. ಒಂದು ಬಣ್ಣ ಇದ್ದ ಹಾಗೆ ಒಂದು ಬಣ್ಣ ಇಲ್ಲ, ಅದು ಅದರ ವಿಶಿಷ್ಟತೆ. ಹೀಗೆ ಗುಣ ಮತ್ತು ದೋಷ ಇವುಗಳ ವೈಶಿಷ್ಟ್ಯತೆಯಿಂದ ಕೂಡಿದ್ದಾಗಿದೆ. ಸ್ವಭಾವೇನ ವಿಲಕ್ಷಣೆ, ಆತ್ಮ ಇವೆಲ್ಲವುಗಳಿಗಿಂತಲೂ ವಿಲಕ್ಷಣ ಆಗಿದ್ದಾನೆ ತನ್ನ ಸ್ವಭಾವದಲ್ಲಿ. ಇವುಗಳ ಮಧ್ಯದಲ್ಲೇ ಇದ್ದಾನೆ, ಆದರೆ ಅವುಗಳಿಂದ ವಿಲಕ್ಷಣ ಆಗಿದ್ದಾನೆ. ಆ ಆತ್ಮನೇ ನಾನು ಅಂತ ಯಾವನಿಗೆ ಸ್ಪಷ್ಟವಾಗಿದೆಯೋ ಅವನು ಎಲ್ಲರಲ್ಲಿಯೂ ಕೂಡ ಸರ್ವತ್ರ ಸಮದರ್ಶಿತ್ವ, ಎಲ್ಲ ಜೀವರಾಶಿಗಳಲ್ಲಿ ಕೂಡ ಅವನು ಸಮಭಾವವನ್ನು ಬೆಳೆಸ್ಕೊತಾನೆ. ಬೆಳೆಸ್ಕೊಳ್ತಾನೆ ಅನ್ನುವ ಪ್ರಯತ್ನ ಇಲ್ಲಿ ತಂದಿದ್ದಕ್ಕೆ ಹೇಳಲಿಕ್ಕೆ ಹೋಗಬಾರ್ದು. ಸಮಭಾವದಿಂದ ಇರುತ್ತಾನೆ, ಎಲ್ಲವುಗಳಲ್ಲಿಯೂ ಕೂಡ ಅವನು ಸಮಭಾವದಿಂದ ಇರುತ್ತಾನೆ. ಸಮಭಾವನ ನೋಡುವ ಪ್ರಯತ್ನ ಮಾಡ್ತಾನೆ, ಎಲ್ಲರನ್ನು ಸಮವಾಗಿ ಸ್ವೀಕರಿಸುವ ಪ್ರಯತ್ನ ಮಾಡ್ತಾನೆ. ಅವನ ಪ್ರಯತ್ನನೇ ಇಲ್ಲ, ಅವನ ಹತ್ರ ಯಾವ ಪ್ರೋಟೋಕಾಲು ಇಲ್ಲ, ಯಾವ ಪ್ಲಾನಿಂಗು ಇಲ್ಲ. ಪೂಜ್ಯ ಸ್ವಾಮೀಜಿ ಬಹಳ ಚಂದ ಹೇಳ್ತಾರೆ, ಈ ಪ್ರಪಂಚದೊಳಗೆ ಯಾವುದು ಅಜೆಂಡಾ ಇಲ್ಲದೆ ಇದ್ದವ್ರು ಯಾರಾದ್ರೂ ಇದ್ದಿದ್ದಾದ್ರೆ ದಯಾನಂದ ಒಬ್ಬರೇ ಅಂತ ಹೇಳ್ತಾರೆ. ಅಜೆಂಡಾ ಫ್ರೀ, ಈವನ್ ವೆನ್ ಯು ವಾಸ್ ಇನ್ ಚಿನ್ಮಯಾಮಿಷನ್ ಹಿ ವಾಸ್ ಲೈಕ್ ದಟ್. ಯಾರೇನೇನು ಪ್ರೋಗ್ರಾಮ್ ಮಾಡ್ಕೋತಾರೆ ಮಾಡ್ಕೊಡ್ರಿ, ಕರ್ಕೊಂಡು ಹೋಗ್ರಿ, ತಂದು ಬಿಟ್ಬಿಟ್ರಿ ಅನ್ನೋರ್ಗಿನ ತಮ್ಮಲ್ಲಿ ಯಾವ ಪ್ರವೃತ್ತಿನೂ ತೋರಿಸ್ತಾರೆ. ಓ ಸ್ವಾಮೀಜಿ, ಯಾಕೋ ಈ ಸಲ ಸ್ವಾಮೀಜಿ ಭಾಳ ನೆನಪಾಗ್ಯಾರಲ್ಲ, ಇಷ್ಟು ನೆನಪಿಸ್ಕೊಳ್ಳೋದಿಲ್ಲ. ಸರ್ವತ್ರ ಸಮದರ್ಶಿತ್ವ, ಎಲ್ಲರಲ್ಲಿಯೂ ಕೂಡ ಸಮತ್ವ ಭಾವವನ್ನು ಇಟ್ಟುಕೊಂಡವರಾಗಿದ್ದಾರೆ. ಆದ್ದರಿಂದ ಇವರಿಗೆ ಏನಂತ ಕರೀತಾರೆ, ಜೀವನ್ಮುಕ್ತರು. ಇವು ಜೀವನ್ಮುಕ್ತನ ಲಕ್ಷಣಗಳು. ಜೀವನ್ಮುಕ್ತನ ಯಾವ ಲಕ್ಷಣಗಳು ಅವು ನಮಗೆ ಸಾಧಕರಿಗೆ ಏನಂತ ಇರ್ತಾವೆ, ಸಾಧನೆಗಳು ಅಂತ ಇರ್ತವೆ. ಯಾವ್ಯಾವ ಜೀವನ್ಮುಕ್ತನ ಲಕ್ಷಣಗಳಲ್ಲಿ ಹೇಳಿದ್ದಾರೋ ಅವಷ್ಟು ನಾವು ಅನುಸರಿಸಬೇಕಾದಂತಹ, ನಾವು ತೊಡಗಬೇಕಾದಂತಹ ಸಾಧನೆಗಳು. ಎಲ್ಲರಲ್ಲಿಯೂ ಸಮತ್ವ ಭಾವದಿಂದ ಇರುತ್ತಾನೆ, ಇದು ಜೀವನ್ಮುಕ್ತನ ಸಹಜತೆ. ಸಾಧಕರು ಇರೋ ಪ್ರಯತ್ನ ಮಾಡಬೇಕು, ಇದು ಸಾಧಕ. ಅಹಂತ ಮಮತ ವರ್ಜಿತರಾಗಿರುತ್ತಾರೆ ಸಹಜವಾಗಿಯೇ. ಆದಷ್ಟು ಅಹಂತ ಮಮತ ಬಿಡೋ ಪ್ರಯತ್ನ ಮಾಡಬೇಕು. 5% 2% 10% ಅದನ್ನು ಬಿಡೋ ಪ್ರಯತ್ನ ಮಾಡಬೇಕು ಅಂತ ಯಾರಿಗೆ ಹೇಳ್ತ ಹೇಳಲಾಗ್ತದೆ, ಸಾಧಕರಿಗೆ. ಎಲ್ಲ ಅಷ್ಟೇ, ಅಲ್ಲಿ ಸ್ಥಿತಪ್ರಜ್ಞೆ ಲಕ್ಷಣದೊಳಗೂ ಹಾಗೆ. ಎಷ್ಟು ಸ್ಥಿತಪ್ರಜ್ಞೆ ಲಕ್ಷಣದಲ್ಲಿ ಭಗವಂತ ಹೇಳ್ತಾನೆ, ಏನಂತ ಹೇಳ್ತಾನೆ, ಮೊದಲನೇ ಶ್ಲೋಕ ಅಲ್ಲರಿ ಸ್ಥಿತಪ್ರಜ್ಞೆ ಲಕ್ಷಣದೊಳಗೆ. ಪ್ರಜಹಾಪಿ ಯದಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತಾನ್ ಆತ್ಮನ್ಯೇವ ಆತ್ಮನ ತುಷ್ಟ, ತನ್ನಲ್ಲಿ ತಾನು ತೃಪ್ತನಾಗಿ ಇರುವಂತಹ ಸಹಜತೆ ಜ್ಞಾನಿಗೆ, ತನ್ನಲ್ಲಿ ತಾನು ತನ್ನಂತೆಯೇ ತೃಪ್ತನಾಗಿರುವಂತಹ ಸಹಜತೆ ಜ್ಞಾನಿಗೆ. ಹಾಗಾದ್ರೆ ಸಾಧಕರು ಏನ್ ಮಾಡ್ಬೇಕು? ಆದಷ್ಟು ಇದ್ದದ್ರಲ್ಲಿ ತೃಪ್ತಿಯನ್ನು ಹೊಂದಬೇಕು. ಇದು ಇವರ ಪ್ರಯತ್ನ. ಹೀಗಾಗಿ ಜ್ಞಾನಿಯ ಲಕ್ಷಣಗಳೆಲ್ಲ ಸಾಧಕನಿಗೆ ಸಾಧನೆಗಳನ್ನು ತೋರಿಗ ವಿನಃ ಇವ್ರು ಹಿಂಗೆ ಇದ್ದಾರೋ ಇಲ್ಲೋ ಅಂತ ಜ್ಞಾನಿಗಳನ್ನ ನೋಡ್ಲಿಕ್ಕೆ ಹೋಗ್ಬಾರ್ದು. ಇವ್ರು ಹೆಂಗಿದ್ದಾರೆ, ಇವ್ರು ಹೆಂಗಿದ್ದಾರೆ, ಅವಾಗೇನಾಗ್ತದೆ, ನಾವು ಮೋಸ ಹೋಗ್ಬಿಟ್ಟೆ. ಅಥವಾ ಜ್ಞಾನಿಗಳನ್ನು ಕೂಡ ಅಜ್ಞಾನಿಗಳು ಅಂತ ಬ್ರ್ಯಾಂಡ್ ಮಾಡ್ತೀವಿ. ಈ ಅಪರಾಧ ತಪ್ಪಬೇಕು ಅಂತಂದ್ರೆ ಏನೇ ಹೇಳ್ತಾರೆ ಜ್ಞಾನಿಗಳ ಬಗ್ಗೆ, ಅವು ನಮ್ಮ ಸಾಧನೆಗಳು ಅಂತ ತಗೊಂಡು ನಮ್ಮ ಜೀವನವನ್ನು ಸರಿಪಡಿಸ್ಕೋಬೇಕು. ಓ ಓಂ, ಏನಪ್ಪ ಎಲ್ಲ ಓಂ ಬರಲೇ ಇಲ್ಲ. ಓಂ